ನಾನು ಎಚ್ ಡುಂಡಿರಾಜ್. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ವರ್ಷದ ಎಲ್ಲ ದಿನ ಮನೆ ಮನ ಬೆಳಗುತ್ತಾಳೆ ವನಿತೆ. ಹೌದು, ಮಾತೆಯಾಗಿ, ಸೋದರಿಯಾಗಿ, ಸಂಗಾತಿಯಾಗಿ ಬದುಕಿಗೆ ಬಣ್ಣ ತುಂಬುವವಳು ಹೆಣ್ಣು. ಹೆಣ್ಣೆಂದರೆ ಸೃಷ್ಟಿ, ನಿಸರ್ಗ. ಅವಳಿಲ್ಲದ ಬದುಕು ಅಪೂರ್ಣ. ಗಂಡು ಮಗುವೇ ಬೇಕೆಂಬ ಮೊಂಡು ಹಠ ಬೇಡ. ಗಂಡಿನಷ್ಟೇ ಸಾಮರ್ಥ್ಯ, ಹಕ್ಕುಗಳಿವೆ ಹೆಣ್ಣಿಗೂ ಕೂಡ. ಹೆಣ್ಣು ಭ್ರೂಣ ಹತ್ಯೆ ಅತ್ಯಂತ ಹೇಯ. ಇದರಿಂದ ಮನುಕುಲಕ್ಕೆ ಭಾರೀ ಅಪಾಯ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಹತ್ಯೆ ಮಾಡುವವರಿಗೂ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಗಂಗಾವತರಣ ನಡೆಸಿಕೊಡುತ್ತಾರೆ ಬಿ ಭುಜಬಲಿ ಮತ್ತು ಬಳಗ, ಧರ್ಮಸ್ಥಳ. ಮಗನೇ ಭಗೀರಥ, ತಾಯೇ, ನಿನ್ನ ಮನೋರಥವೇನು ಎನ್ನುವುದು ಅರ್ಥವಾಯಿತು. ಓ, ಪಿತೃಗಳನ್ನು ಉದ್ಧರಿಸಬೇಕು. ಯಾರು ಪಾಪಾತ್ಮರೋ ಅವರ ಪಾಪವನ್ನು ಕಳೆದು ಅವರಲ್ಲಿ ಪುಣ್ಯ ಸಂಚಯವನ್ನು ಒದಗಿಸಿಕೊಡುವುದು ಗಂಗೆಗೆ ಆದ್ಯ ಕರ್ತವ್ಯ. ಆ ಹೊಡೆಗಾರಿಕೆಯಿಂದ ಹೊರಗುಳಿಯುವುದಕ್ಕೆ ನನಗೂ ಸಾಧ್ಯವೇ ಇಲ್ಲ. ನಿನ್ನ ಕೇಳಿಕೆಯಂತೆ ಪಿತೃಗಳನ್ನು ಉದ್ಧರಿಸುವುದಕ್ಕಾಗಿ. ತಪ್ಪದೇ ಕೇಳಿ ಯಕ್ಷಗಾನ ತಾಳ್ಮದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30 ನಿಮ್ಮ ನೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಬಾನಸೊರತ ಬಂದುಲೆ ಪ್ರತಿ ಸೋಮವಾರ ರಾತ್ರಿ 8:30 ತುಳು ಕಾದಂಬರಿ ಓದುದ ಸರಣಿಡು ಕೇನ್ಲೆ ಲಲಿತಾ ರೈ ಮೆರೆನ ಬೋಂಟೆದೇರುಂಡು. ಈತ ದೂರ ಬತ್ತರ ಚೌಟರಿ ಎಂಕಲ್ ನಡೆ ಬತ್ತದ ಪೋವಲಿ ಪಂಡೆರು ಕಂಬುಲಿಯಾಲು ಅರೆಗ ಮದ್ಮೆ ಆತಜಿ ಪಂಡದ ಸೀತ ಮಾರ್ಲೆ ಉಂಜಿ ಸೂಕ್ಷ್ಮನು ಶಂಭು ಚೌಟರಿಗ ಕಾಂಡೆನೆ ಕೊರ್ತೆ ಅಂತಕಿನ್ ನಿಂತದ ಶಂಭು ಚೌಟರಿಗ್ಲ ಉಂಜಿ ಆಲೋಚನೆ ಬತ್ತಂಡು. ಅವು ಮಲ್ಲೆ ಇದ್ಯಾ ಸೀತ ಎಂಕಲ್ನ ಪೊಣ್ಣುಲ ಕರ್ತ ಕಾರಿಕೆಡು ಸುಮಾರು ಉಲ್ಲೊಲು ಈ ಉಪ್ಪುಗು ಆ ಪುಲಿ ಸಮಾ ಆಪುಂಡು ಪಂಡದು ಮನಸ್ಸುಡೇ ಲೆಕ್ಕ ಪಾಡ್ದು ಪಂಡೆರು ಚೌಟೆರು. ಕೇನ್ಲೆ ಬೋಂಟೆದೇರುಂಡು ಪ್ರತಿ ಸೋಮವಾರ ರಾತ್ರಿ 8:30. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಲ್ಲಿ ಇತ್ತೀಚೆಗೆ ಧ್ವನಿ ಮುದ್ರಿಸಿದ ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಸ್ಮೃತಿ ಧ್ವನಿ ಇಂದು ರಾತ್ರಿ 8:00 ಪ್ರಸಾರವಾಗಲಿದೆ. ಈ ಬಾರಿಯ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರು, ಸೃಜನಾತ್ಮಕ ಸಾಹಿತಿಗಳು, ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರೊಂದಿಗೆ ಮುಕ್ತ ಮಾತುಕತೆ. ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಇದಕ್ಕೆಲ್ಲ ಅವಕಾಶಗಳೇ ಇಲ್ಲ ಅಂತ. ನೀವು ತಲುಪುದೇ 12:30 ಹೋಗುವುದು ಅಲ್ಲಿಗೆ, ವೇದಿಕೆಗೆ ಒಮ್ಮೆ ಹೋಗ್ತೀರಿ, ಆ ವಿಡಿಯೋಗ್ರಾಫರ್ ಅದನ್ನು ಸೆರೆ ಹಿಡಿತಾನೆ, ಮೊದಲು ಊಟ ಮಾಡ್ತೀರಿ, ಬರ್ತೀರಿ. ಇಷ್ಟು ಔಪಚಾರಿಕತೆ ಅಂತ ಫಾರ್ಮಲ್ ಆಯ್ತು ಅಂತ, ಇದು ಇನ್ಫಾರ್ಮಲ್ ಆಗಿ ನೀವು ಸೇರುವುದೇ ಇಲ್ಲ. ತಪ್ಪದೆ ಕೇಳಿ ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಇಂದು ರಾತ್ರಿ 8:00. ಶ್ರೋತೃಗಳೇ, ಇಂದು ರಾತ್ರಿ 8:30 ಕೃಷ್ಣಮೋಹನ ತಲೆಂಗಳ ಅವರಿಂದ ಸಂವತ್ಸರದ ಹೊತ್ತಿಲಲ್ಲಿ ಭಾಷಣ ಕೇಳಬಹುದು. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಹಲೋ ಕೆಎಂಸಿ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಎಂಆರ್ಐ ಸ್ಕ್ಯಾನ್ನ ಅವಶ್ಯಕತೆಗಳು ಮತ್ತು ನೂತನ ಆವಿಷ್ಕಾರಗಳು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಗಳೂರು ಅತ್ತಾವರ ಕೆಎಂಸಿಯ ರೇಡಿಯೋ ಡಯಾಗ್ನೋಸಿಸ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಪರೀಕ್ಷಿತ್ ಇವರು. ನೀವು ಪ್ರಶ್ನೆಗಳನ್ನು ಕೇಳಲು ನಮ್ಮ ದೂರವಾಣಿ ಸಂಖ್ಯೆಗಳು 29530292243 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000. ಈ ಕಾರ್ಯಕ್ರಮದ ಪ್ರಾಯೋಜಕರು KMC ಅತ್ತಾವರ ಮಂಗಳೂರು. KMC ಹಾಸ್ಪಿಟಲ್ ಅತ್ತಾವರ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. 30 ವರ್ಷಗಳಿಂದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿರುವ KMC ಆಸ್ಪತ್ರೆಯ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ಟ್ರೊಬಿಮ್ ರೇಡಿಯೇಷನ್ ಸೌಲಭ್ಯದೊಂದಿಗೆ ಇದೀಗ ಉತ್ಕೃಷ್ಟ ದರ್ಜೆಯ 3 ಟೆಸ್ಲಾ MRI ಸೌಲಭ್ಯದೊಂದಿಗೆ ಚಿಕಿತ್ಸೆಗೆ ಲಭ್ಯ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8861586249. ಹಲೋ KMC, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಈಗ ನೇರ ಸ್ಟುಡಿಯೋದತ್ತ. ಶ್ರೋತೃಗಳೇ, ಹಲೋ KMC ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈಗ ನಮ್ಮ ಜೊತೆ ಇದ್ದಾರೆ ಅತ್ತವರ KMC ರೇಡಿಯೋ ಡಯಾಗ್ನೋಸಿಸ್ ವಿಭಾಗದ ಡಾಕ್ಟರ್ ಪರೀಕ್ಷಿತ್. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರಗಳು ತಮಗೂ ಮತ್ತು ಶ್ರೋತೃ ಬಾಂಧವರಿಗೂ ನಮಸ್ಕಾರಗಳು. ಡಾಕ್ಟ್ರೇ, ಈಗ ಮುಖ್ಯವಾಗಿ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಇಟ್ಟಂತಹ ವಿಷಯ 3 ಟೆಸ್ಲಾ MRI ಅಂತ ಹೇಳಿ. ಮುಖ್ಯವಾಗಿ ಅದರ ಮೊದಲು ಈ ನಿಮ್ಮ ರೇಡಿಯೋ ಡಯಾಗ್ನೋಸಿಸ್ ವಿಭಾಗ ಅಂತ ಹೇಳಿದರೆ ಈ ವಿಭಾಗದಲ್ಲಿ ಏನೆಲ್ಲ ಕೆಲಸಗಳು ನಡೀತಾ ಇದ್ದಾವೆ ಅನ್ನೋದರ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಓಕೆ. KMC ಮಂಗಳೂರು 2 ಆಸ್ಪತ್ರೆಗಳಿದೆ, ಒಂದು ಅತ್ತಾವರ, ಒಂದು ಜ್ಯೋತಿ. ನಮ್ಮಲ್ಲಿ ಎಕ್ಸ್ರೇ, ಅಲ್ಟ್ರಾಸೌಂಡ್, ಡಾಪ್ಲರ್, ಮ್ಯಾಮೋಗ್ರಾಮ್, CT ಮತ್ತು MRI ಇದೆ. MR 1.5 ಟೆಸ್ಲಾ ಜ್ಯೋತಿಯಲ್ಲಿ, 3 ಟೆಸ್ಲಾ MRI ಅತ್ತಾವರದಲ್ಲಿದೆ ಮತ್ತು ಇಂಟರ್ವೆನ್ಷನ್ ಡಯಾಗ್ನೋಸಿಸ್ ಜ್ಯೋತಿ ಅಲ್ಲಿದೆ. ಇದರಲ್ಲಿ ಈಗ CT ಸ್ಕ್ಯಾನ್ ಅಂತ ಹೇಳಿದರೆ, MRI ಅಂತ ಹೇಳಿದರೆ, ಸಾಮಾನ್ಯವಾಗಿ ನಮ್ಮ ಜನರಿಗೆ ಒಂದು ಡೌಟ್ ಬರುವಂಥದ್ದು. ಈಗ ಸಾಮಾನ್ಯವಾಗಿ MRI ಯಾವಾಗ, CT ಸ್ಕ್ಯಾನ್ ಯಾವಾಗ ಅಂತ ಹೇಳಿ ಡೌಟ್ ಬರ್ತದೆ. ಅದನ್ನು ನಾವು ಮತ್ತೆ ಕೇಳೋಣ. ಒಂದು ಫೋನ್ ಕರೆ ಇದೆ. ಹಲೋ. ಖಂಡಿತ. ಹಲೋ. ಹಲೋ, ಮಾತಾಡಿ ಸರ್. ಸರ್, ಹುಬ್ಬಳ್ಳಿಯಿಂದ ಮಾತಾಡೋದು ಸರ್. ಹಾಂ ಹೇಳಿ, ಯಾರು ಮಾತಾಡೋದು? ಹನುಮಂತ್ ಅಂತ ಸರ್, ಹುಬ್ಬಳ್ಳಿಯಿಂದ. ಹನುಮಂತ್ ಅಂತ. ಹಾಂ ಹೇಳಿ ಸರ್. ಸರ್, MRI ಸ್ಕ್ಯಾನಿಂಗ್ ಅಂತ ಹೇಳಿ ನಮ್ಗೊಂದು ಡಾಕ್ಟರ್ ಹೇಳಿದಾರೆ ಸರ್. ಅದು ಎಂತ ಸ್ಕ್ಯಾನಿಂಗ್ ಸರ್? ಅದು MRI ಅಂದ್ರೆ MRI ಅಂದ್ರೆ ಯಾವ್ದು ಯಾವ್ದು ಸ್ಕ್ಯಾನ್ ಬರ್ತದೆ ಅದರಲ್ಲಿ? MRI. ನಮಸ್ಕಾರ ಹನುಮಂತ್ ಅವರಿಗೆ. MRI ಸ್ಕ್ಯಾನ್, MRI ಸ್ಕ್ಯಾನ್ ಆಲ್ ಓವರ್ ದ ಬಾಡಿ ಮಾಡ್ಬೋದು. ತಲೆಯಿಂದ ಹಿಡಿದು ಪಾದದವರೆಗೆ MRI ಸ್ಕ್ಯಾನ್ ಮಾಡ್ಬೋದು. ಸ್ಪೆಸಿಫಿಕ್ ಆಗಿ ಯಾವ್ದಾದ್ರೂ ಅಂಗಗಳ ಬಗ್ಗೆ ತಮ್ಗೆ ಹೇಳಿದ್ದಾರ? ತಲೆನೋವು ಸರ್ ನಮಗೆ. ಓಕೆ. ನಾವು ಡಾಕ್ಟರ್ ಹೋಗುವಾಗ MRI ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರು ಸರ್. MRI ನಮ್ಗೆ ಅದೇನ ಅಂತ ಗೊತ್ತಿಲ್ಲ ಸರ್. ಅದಕ್ಕೆ ಇವತ್ತು ನಿಮ್ಮದೊಂದು ಪ್ರೋಗ್ರಾಮ್ ಉಂಟು ಅಂತ ಹೇಳಿದ್ರು, ಅದಕ್ಕೊಂದು ಕಾಲ್ ಮಾಡಿ ಕೇಳುವ ಅಂತ ಹೇಳಿ ಮಾಡಿದೆ ಸರ್. ಸೊ MRI ಸ್ಕ್ಯಾನ್ ತಲೆ ಸ್ಕ್ಯಾನಿಂಗ್ ಮಾಡ್ತೇವೆ. ಸೊ ಬೇಸಿಕ್ಲಿ ನಾವು ಯಾವಾಗ ಸ್ಕ್ಯಾನ್ ಮಾಡ್ತೇವೆ ಹೇಳಿದ್ರೆ, ವಿಪರೀತ ತಲೆನೋವು, ತಲೆ ಚಕ್ಕರ್, ಮತ್ತೆ ಕಣ್ಣು ಬಿಡ್ಲಿಕ್ಕೆ ಕಷ್ಟ ಆಗುವ ಕಾರಣ, ಮತ್ತೆ ನಿಮ್ಮ ಚಲನೆ ಮತ್ತು ವಲನೆಗಳಲ್ಲಿ ಚೇಂಜಸ್ ಇದ್ದಾಗ ಯೂಶ್ವಲಿ MRI ಮಾಡ್ತೇವೆ. ಸೊ ಬೇಸಿಕ್ಲಿ MRI ಫಸ್ಟ್ ಡಾಕ್ಟರ್ ನ್ಯೂರಾಲಜಿಸ್ಟಿಗೆ ತಾವು ತೋರಿಸಿದ ಮೇಲೆ ಅವ್ರು ಹೇಳ್ತಾರೆ ಇದಕ್ಕೆ MRI ಬೇಕಾ ಬೇಡವಾ, ಮತ್ತೆ ಅವರ ನಿಮ್ಮ ಕಂಡೀಷನ್ಸ್ ನೋಡಿ ಇದಕ್ಕೆ 1.5 ಟೆಸ್ಲಾನ 3 ಟೆಸ್ಲಾನ ಅಂತ ಹೇಳಿ ಅದರ ನಂತರ ಅವ್ರು ನಿಮಗೆ ಕಳಿಸ್ತಾರೆ. ನಮ್ಮ ಹತ್ರ ಕಳಿಸಿದ ಮೇಲೆ ನಾವು ನಿಮ್ಮನ್ನು ಮೊದಲು ಕೇಳ್ತೇವೆ, ನಿಮ್ಮಲ್ಲಿ ಏನಾದರೂ ತೊಂದರೆ ಇತ್ತ, ಎಷ್ಟು ವರ್ಷದ ಇಷ್ಟು ತಗೊಂಡ ಮೇಲೆ, ಮತ್ತು ನಿಮ್ಮಲ್ಲಿ ಏನಾದರೂ ಸರ್ಜರಿ ಆಗಿದ್ದ ಕೇಳಿ ಅದರ ನಂತರ ನಾವು MRI ಮೆಷಿನ್ ಒಳಗೆ ಹಾಕಿ ತಮ್ಮನ್ನು ನೋಡಿ ಮತ್ತು ನಿಮಗೆ ಆದದ ಡಯಾಗ್ನೋಸಿಸ್ ಕೊಟ್ಟು ನಿಮಗೆ ನ್ಯೂರಾಲಜಿಸ್ಟ್ ಹತ್ರ ನಾವು ಕಳಿಸ್ತೇವೆ. ಈಗ ಮುಖ್ಯ ಪ್ರಶ್ನೆ ಏನಂದ್ರೆ, MRI ಏನು ಮುಖ್ಯವಾಗಿ ಗೊತ್ತಾಗುವಂತಹ ವಿಷಯಗಳು ಅಂತ ಹೇಳುವಂಥದ್ದು, ತಲೆಯಲ್ಲಿ ಏನಾದರೂ ತೊಂದರೆಗಳಿದೆಯಾ ಏನು ಅನ್ನುವಂಥದ್ದು? ಮೊದಲು ನಾವು ಫಸ್ಟ್ ತಲೆಯದು ಇದು ನೋಡ್ತೇವೆ, ತಲೆಯಲ್ಲಿ ಅದು ಬೆಳವಣಿಗೆ ಕರೆಕ್ಟಾಗಿ ಆಗಿದೆ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ, ರಕ್ತ ಸಂಚಾರದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಸ್ಟ್ರೋಕ್ ಬರುವ ಚಾನ್ಸಸ್ ಇದೆಯಾ ಮುಂದೆ, ಅಥವಾ ಏನೋ ಟ್ಯೂಮರ್ ಇದೆಯಾ ನೋಡಿ ಅದರ ಪ್ರಕಾರ ನಾವು ಡಯಾಗ್ನೋಸಿಸ್ಗೆ ಹೆಲ್ಪ್ ಮಾಡ್ತೇವೆ. ಡಯಾಗ್ನೋಸಿಸ್ ನೋಡಿ ಡಾಕ್ಟರ್ ಒಂದು ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋಸರ್ಜನ್ ಹತ್ರ ಹೋಗಿ ತಮ್ಮ ಚಿಕಿತ್ಸೆಯನ್ನು ತಗೊಳ್ಬೋದು. ಈಗ ಈ MRI ಸ್ಕ್ಯಾನ್ ಮಾಡೋದು ದೇಹದ ಯಾವ ಭಾಗವನ್ನು ಕೂಡ ಮಾಡಬಹುದು. ಈಗ ಸರಿ ಹನುಮಂತ್ ಅವರೇ ಹೇಳಿ ಸರ್. ಇದು ನಮ್ಗೆ ಅಂದ್ರೆ ಒಂದು ಸಲ ಸ್ಟ್ರೋಕ್, ಅದೇನೋ ನಮ್ ಕಡೆ ಒಂದು ಪಾರ್ಶಿ ಅಂತ ಹೇಳ್ತಾರೆ ಸರ್. ಓಕೆ, ಪಾರ್ಶ್ವಾಯ. ಪಾರ್ಶಿ ಅಂದ್ರೆ ಒಂದು ಸೈಡ್ ಕಾಲು. ಗೊತ್ತಾಯ್ತು ಗೊತ್ತಾಯ್ತು. ಅದಕ್ಕೆ ನಮ್ಮ ಕಡೆ ಸರ್ ಒಂದು ಆಯುರ್ವೇದಿಕ್ ಮದ್ದು ಮಾಡುದು ಮಾಡಿದ್ರು ಸರ್, ಅದು ಕಮ್ಮಿ ಆಗಲಿಲ್ಲ ಸರ್. ಅದಕ್ಕೆ ಅವ್ರು ಡಾಕ್ಟರ್ ಹೇಳ್ತಾರೆ ನೀವು ಒಂದು ಸ್ಕ್ಯಾನಿಂಗ್ ಮಾಡಿ ಅದು ರಕ್ತ ಏನೋ ಹೇಳಿದ್ರು ಸರ್, ನಮ್ಗೆ ಅದು ಅರ್ಥ ಆಗುದಿಲ್ಲ, ಅದಕ್ಕೆ ನಾವು ನಿಮಗೆ ಕೇಳುವಂತ. ಹೌದು, ಎರಡು ಎರಡು ಕಾರಣಗಳು ಬರ್ತದೆ ಸ್ಟ್ರೋಕ್ ತಲೆಯಲ್ಲಿ. ಒಂದು ಹೃದಯ ಸಂಬಂಧಿ, ಅದೇ ಒಂದು ಹೃದಯ ಸಂಬಂಧ ಅಥವಾ ತಲೆ ಮೆದುಳಿನ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಇದ್ರೆ ಅಥವಾ ಶುಗರ್ ಹೈಪರ್ ಟೆನ್ಷನ್ ಜಾಸ್ತಿ ಇದ್ರೆ ಅವತ್ತು ಸ್ಟ್ರೋಕ್ ಬರುವ ಅವರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ರಕ್ತ ಸಂಚಾರದಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ನಾವು ಕಂಡು ಹಿಡಿದು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್, ಒಂದು ಆಂಜಿಯೋಪ್ಲಾಸ್ಟಿ ಅಥವಾ ರಕ್ತನಾಳದಲ್ಲಿ ಊದುವಿಕೆ ಇದ್ರೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ನಿಮ್ಮ ಸ್ಟ್ರೋಕ್ ಕಾರಣವನ್ನು ಹುಡುಕಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಸರಿ ಸರಿ, ಈಗ ಮುಂದಿನ ಫೋನ್ ಕರೆಗೆ ಹೋಗುವ. ಹಲೋ, ಹಾ ಸರ್ ನಮಸ್ಕಾರ, ನಾನು ಸುಬ್ರಹ್ಮಣ್ಯ ಅಂತ ಹೇಳಿ ಕಲ್ಲಡಕದಿಂದ. ಹಾ ಹೇಳಿ ಸುಬ್ರಹ್ಮಣ್ಯ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ, ಹೇಳಿ. ಅದೇ ನಮಸ್ತೆ ಸರ್, ಕೆಎಂಸಿಗೆ ತುಂಬಾ ಸಲ ಬಂದಿದ್ದಾಗ ನೋಡಿದೆ, ಲಾಸ್ಟ್ ಟೈಮ್ ಬರುವಾಗಲೂ ಅಲ್ಲಿ MRI ಅಲ್ಲಿ ಒಂದು ಕೇಳಿದ್ದು, ಒಂದು ಡೌಟ್ ಇತ್ತು, ಹಾಗೆ ಕಾಲ್ ಮಾಡಿದ್ದು. ಹೇಳಿ ಸರ್. ಅದೇ ಒಂದು ಇದು ಅದು 1.5T ಮತ್ತೆ 3T ಅಂತೆಲ್ಲ ಹಾಕಿದ್ರಲ್ಲ, ಓಕೆ, ಅದು ಎಂತ ವ್ಯತ್ಯಾಸ ಅಂತ ಒಂದು ಗೊತ್ತಾಗ್ಲಿಲ್ಲ ಅದೊಂದು. ಮತ್ತೆ ಇದು ಇಡೀ ಬಾಡಿ ಸ್ಕ್ಯಾನ್ ಮಾಡಿ ಈಗ ನಾವು ವರ್ಷಕ್ಕೊಮ್ಮೆ ಚೆಕ್ ಮಾಡ್ತಲ್ಲ ನಮ್ಮ ಬಾಡಿಯಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ, ಹೀಗೆ ನೋಡ್ಲಿಕ್ಕೆ ಆಗತ್ತಾ? ಆಗತ್ತೆ, ಇಡೀ ಬಾಡಿದೊಮ್ಮೆ ಸ್ಕ್ಯಾನ್ ಮಾಡಿ. 1.5 ಮತ್ತು 3T ಎರಡೂ MRI ಇಡೀ ಬಾಡಿಗೆ ಅನ್ವಯಿಸ್ತದೆ. 3T ಅಂದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಸೊ ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಸ್ಟ್ರೆಂತ್ 1.5 3T ಎರಡು ಪಟ್ಟು ಜಾಸ್ತಿ ಆಗುತ್ತೆ. ನಿಮ್ಮ ಟೈಮ್, ಸ್ಕ್ಯಾನ್ ಮಾಡೋ ಟೈಮ್ ಅಡ್ವಾನ್ಸ್ ಇದ್ದ ಕಾರಣ ನಿಮ್ಮ ಟೈಮ್ ಸಹ ಕಮ್ಮಿ ಉಳಿಯುತ್ತೆ. ಸೊ 40 ನಿಮಿಷ ಆದ ಸ್ಕ್ಯಾನನ್ನು 20 ನಿಮಿಷ 15 ನಿಮಿಷಕ್ಕೆ ಮಾಡ್ಬೋದು. ಮತ್ತು AI ಟೆಕ್ನಾಲಜಿ ಇದ್ದ ಕಾರಣ ಈ ಸ್ಕ್ಯಾನ್ಸನ್ನು ವೇಗವಾಗಿ ಹಾಗೂ ನಿಖರತೆಯಿಂದ ನಾವು ಹೇಳಲಿಕ್ಕಾಗ್ತದೆ. ಇದೆರಡರ ವ್ಯತ್ಯಾಸ. ಮತ್ತು ಕಾಸ್ಟಿಂಗ್ ವೈಸ್ 3T ರಿಲೇಟಿವ್ಲಿ ಸ್ವಲ್ಪ ಕಾಸ್ಟ್ಲಿ ಇದ್ದ ಕಾರಣ, ಹೊಸ ಟೆಕ್ನಾಲಜಿ ಇದ್ದ ಕಾರಣ ಸ್ವಲ್ಪ ಜಾಸ್ತಿ ಇರ್ತದೆ. ಬಟ್ 3T ವಿಲ್ ಬಿ ಏಬಲ್ ಟು ಹೆಲ್ಪ್ ಇನ್ ಬೆಟರ್ ಡಯಾಗ್ನೋಸಿಸ್, ಬೆಟರ್ ಕ್ಲಾರಿಟಿ, ಬೆಟರ್ ಫಾಸ್ಟರ್ ರೇಷ್ಯೋ. ಆಪ್ಷನ್ಸ್ ಇದೆ, ಓಲ್ ಬಾಡಿ ಸ್ಕ್ಯಾನ್ ಮಾಡ್ತೇವೆ. ಡಾಕ್ಟರ್ ಹತ್ರ ಫಸ್ಟ್ ನೀವು ಪರೀಕ್ಷೆ ಮಾಡಿದ ನಂತರನೇ ನಾವು ಮಾಡೋದು. ಅಂದರೆ ಅವರು ಏನಾದರೂ ನಿಮಗೆ ವ್ಯತ್ಯಾಸ ನ್ಯೂನತೆ ಏನಾದರೂ ಕಂಡು ಬಂದಲ್ಲಿ ನಮ್ಮನ್ನು ಕಳಿಸ್ತಾರೆ, ನಾವು ಮತ್ತೆ ಓಲ್ ಬಾಡಿ ಸ್ಕ್ಯಾನ್ ಮಾಡ್ಬೋದು. ಅಂತ ಹೇಳಿದರೆ ಅವರು ಈಗ ಬೇರೆ ಟೆಸ್ಟ್ಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಆ ಟೆಸ್ಟ್ಗಳನ್ನೆಲ್ಲ ಮಾಡುವಾಗ ನಾವು ಒಂದು ಸಲ ವರ್ಷಕ್ಕೊಂದು ಸಲ ಬಂದು ಒಂದು ಜನರಲ್ ಆಗಿ ಜನರಲ್ ಅದೇ ತರ MRI ಮಾಡಿಸಿದ್ರೆ ಏನಾದ್ರು ಮಾಡ್ಬೋದು. ಆದ್ರೆ ಮಾಡೋ ಮುಂಚೆ ನಮಗೆ ಸರ್ಟನ್ ಆದ ಕಂಡೀಷನ್ಸ್ಗಳಿರ್ತದೆ, ಯಾವಾಗ ಮಾಡಬಾರ್ದು ಅದನ್ನು ನೋಡಿದ ನಂತರನೇ ನಾವು ಮಾಡ್ಲಿಕ್ಕೆ ಆಗೋದು. ಫಾರ್ ಎಕ್ಸಾಂಪಲ್, ಏನಾದರೂ ಅನ್ಯೂರಿಸಮ್ ಕಾಯಿಲ್ ಕ್ಲಿಪ್ ತಲೆಯಲ್ಲಿ ಏನಾದರೂ ಇದ್ದು ಮುಂಚೆ ರಕ್ತನಾಳದಲ್ಲಿ ಏನೋ ಹೆಪ್ಪುಗಟ್ಟಿ ಏನಾದರೂ ಕ್ಲಿಪ್ ಹಾಕಿದ್ರೆ ಅಥವಾ ಕಾರ್ಡಿಯಾಕ್ ಪೇಸ್ ಮೇಕರ್ ಇದ್ರೆ ಅಂಥವ್ರಿಗೆ ನಾವು ಯೂಶ್ವಲಿ ಮಾಡೋದಿಲ್ಲ. ಅಂಥ ಸಮಯದಲ್ಲಿ ನಾವು CT ಅಥವಾ ಅದರ್ ಆಲ್ಟರ್ನೇಟಿವ್ ಆಪ್ಷನ್ಸಿಗೆ ಹೋಗ್ತೇವೆ. ಅಂತ ಹೇಳಿದ್ರೆ ಇದು ಈಗ ನಾವು ಮಾಮೂಲಿ ರಕ್ತ ಪರೀಕ್ಷೆ ಇಂಥದ್ದನ್ನೆಲ್ಲ ಮಾಡುವ ಹಾಗೆ ಸೀದಾ ಬಂದು ಮಾಡಲಿಕ್ಕೆ ಆಗುವಂಥ ಇದು, ಸೀದಾ ಬರುವ ಮುಂಚೆ ಒಂದು ಇಲ್ಲಾದರೂ ರಕ್ತನಾಳಕ್ಕೆ ನಾವು ಮದ್ದಾಕಬೇಕಾದ್ರೆ ಸೀರಮ್ ಕ್ರಿಯಾಟಿನ್ ಅಂತ ಮಾಡ್ತೇವೆ ಕಿಡ್ನಿ ಫಂಕ್ಷನಿಂಗ್. ಸೊ ಯೂಶ್ವಲಿ ನಾವು ಮದ್ದು ಕೊಡೋದಿಲ್ಲ, ಕಿಡ್ನಿ ಫಂಕ್ಷನಿಂಗ್ ಡಿಫ್ರೆನ್ಸ್ ಇದ್ದರೆ ಅಂಥವ್ರಿಗೆ ನಾವು ನೋಡಿದ ಮೇಲೇ MRI ಮಾಡ್ತೇವೆ. ಆದ್ದರಿಂದ MRI ಮಾಡಬೇಕಾದ್ರೆ ಸ್ವಲ್ಪ ಕಂಡೀಷನ್ಸ್ಗಳಿದೆ ಉಂಟು ಅಂತೇಳಿ. ಈಗ ನೀವು ಎರಡು ಮೂರು ಕೆಲವು ಟೆಸ್ಟ್ಗಳ ಬಗ್ಗೆ ಹೇಳಿದ್ರಿ. ಸಾಮಾನ್ಯ ಜನರಲ್ಲಿ ಒಂದು ಡೌಟ್ ಬರುವಂಥದ್ದು ಉಂಟು, ಈ CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ತುಂಬ ಸಲ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಹೇಳ್ತಾ ಇರ್ತಾರೆ, ಇದರಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ CT ಮತ್ತು MRI? ಅದೇ, CT ಅಂದರೆ ನಾವು ನಮ್ಮ ಈ ಕಿರಣಗಳು ಎಕ್ಸ್ರೇಸ್ ಎತ್ತೇವಲ್ಲ, ಅದನ್ನು 3D ಮಾಡಿದರೆ ಅದಕ್ಕೆ CT ಅಂತ ಹೇಳ್ತೇವೆ. ಸೊ CT ಯಾರಿಗೆ ಕೊಡ್ತೇವೆ? CT ಎಮರ್ಜೆನ್ಸಿ ಕಂಡೀಷನ್ಸಲ್ಲಿ, ಒಬ್ಬ ಯಾರೊಬ್ಬ ರೋಡಲ್ಲಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದಾನೆ, ಎಮರ್ಜೆನ್ಸಿ ಆಗಿ ನಾವೇನಾದರೂ ಅದಕ್ಕೆ ತೊಗೊಳ್ಬೇಕಾದ್ರೆ CT ಬ್ರೈನ್ ಅದು ಮಾಡ್ತೇವೆ. ಮತ್ತು ಏನಾದರೂ ಹೊಟ್ಟೆಯಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ, ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅರ್ಜೆಂಟಾಗಿ ಮಾಡಬೇಕಾದ್ರೆ CT ಮಾಡ್ತೇವೆ. ಇಲ್ಲದಿದ್ದರೆ ನಮ್ಮ ತಲೆ ಮತ್ತು ಬೆನ್ನು ಉರಿ ನಮ್ಮ ಸ್ಪೈನಲ್ ಕಾರ್ಡಿಗೆ ಯೂಶ್ವಲಿ MRI ಇಸ್ ದ ಬೆಸ್ಟ್ ಆಗಿ ಕಾಣ್ತದೆ. ಮತ್ತು ನಮ್ಮ ಈ ಶ್ವಾಸಕೋಶ, ನಮ್ಮ ಹೊಟ್ಟೆ, ಜಠರ, ಅದಕ್ಕೆಲ್ಲ CT ಬೆಟರ್ ಇರ್ತದೆ. ಆದರೆ CT-ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ನಿಮ್ಗೆ ಎವ್ರಿ ಟೈಮ್ ಮಾಡುವಾಗ ನಿಮಗೆ ರೇಡಿಯೇಷನ್ಸ್ ಬರ್ತದೆ. ಸೊ ರೇಡಿಯೇಷನ್ ತುಂಬ ಜಾಸ್ತಿ ಆದರೆ ನಮ್ಮ DNA ಸಮಸ್ಯೆ ಆಗೋ ಕಾರಣಗಳಿರ್ತದೆ, ರಿಪೀಟೆಡ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ. MR ಆದರೆ ಆನ್ ದ್ಯಾಟ್ ರಿಪೀಟೆಡ್ ಆಗಿ ಮಾಡ್ಬೋದು, ರಿಲೇಟಿವ್ಲಿ ಸೇಫರ್ ಇರುತ್ತೆ, ಮತ್ತು ಅದಕ್ಕೆ ಬೇಕಾದದ್ದು ಡಯಾಗ್ನೋಸಿಸ್ ಗೊತ್ತಾಗ್ತದೆ. ಹಾಂ ಸರಿ ಅಂತ ಹೇಳಿದರೆ ಎರಡು ಕೂಡ ಮಾಡಲಿಕ್ಕೆ ಆಗ್ತದೆ. ಆದರೆ ಅದರಲ್ಲಿ ಲೈಕ್ ರೇಡಿಯೇಷನ್ ಇದ್ದ ಕಾರಣ ನಾವು ಸ್ವಲ್ಪ ನೋಡ್ಬೇಕು, ಈ ಮಕ್ಕಳಲ್ಲಿ ಮತ್ತು ಬಾಣಂತಿಯರಲ್ಲಿ, ಅದರಲ್ಲಿ ನಾವು CT ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಶ್ರೋತೃಗಳೇ, ಇವತ್ತು ನೀವು MRI 3 Tesla MRI ಬಗ್ಗೆ ನಮಗೆ ಶ್ರೋತೃಗಳು ಪ್ರಶ್ನೆ ಮಾಡಿ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 0824-295-0390, 298-2-399 8272730800. ಈಗ ಡಾಕ್ಟರ್, ನಾವೀಗ ಮಾತಾಡ್ತಿದ್ದೆವು MRI ಅನ್ನುವ ಮೆಷಿನ್ನಲ್ಲಿ ಎಷ್ಟು ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಇರ್ತಾವ ಮೆಷಿನ್ ಅನ್ನುವಂಥದ್ದು ಅಂತ. ಹೌದು, ಮುಂಚೆ MRI ಫಸ್ಟ್ ಸ್ಟಾರ್ಟ್ ಮಾಡುವಾಗ ಓಪನ್ ಮ್ಯಾಗ್ನೆಟಿಗೆ ಹಾಕಿ ಮಾಡಿದ್ರು, ಈಗ ನಾವು ಸೂಪರ್ ಕಂಡಕ್ಟಿವ್ ಒಂದು ಚಾರ್ಜಿಂಗ್ ಮ್ಯಾಗ್ನೆಟ್ ಮಾಡ್ತಿದ್ದೇವೆ. ಸೊ ಏನಾಗುತ್ತೆ ಅಂದರೆ ಈ ಮ್ಯಾಗ್ನೆಟಿಕ್ ಅಯಸ್ಕಾಂತ ಕಿರಣಗಳಿದೆ ಅಲ್ಲ, ಅದನ್ನು ನಾವು ಕಂಟಿನ್ಯೂಸ್ ಆಗಿ ಕರೆಂಟಿಂದ ನಾವು ಯೂಸ್ ಮಾಡಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತದೆ. ಸೊ ಅದೇ ಸೂಪರ್ ಕಂಡಕ್ಟಿವ್, ನೀವು ಹೋದ ತಕ್ಷಣ ಬಾಡಿಲಿರುವ ಈ ಪ್ರೋಟಾನ್ಗಳನ್ನು ಚಾರ್ಜ್ ಆಗ್ತದೆ. ನಾವು ಮತ್ತೆ ರೇಡಿಯೋ ವೇವನ್ನು ಕಳಿಸಿ ಅಲ್ಲಿಂದ ಕಂಪ್ಯೂಟರ್ಗೆ ಯೂಸ್ ಮಾಡಿ ನಾವು ಅದನ್ನು ಕಿರಣಗಳನ್ನು ಕನ್ವರ್ಟ್ ಮಾಡಿ ಎನರ್ಜಿ ಕನ್ವರ್ಟ್ ಮಾಡಿ ಚಿತ್ರಗಳು ತೆಗಿತೇವೆ. ಈ ಚಿತ್ರವನ್ನು ನಾವು ಫೈನಲಿ ಕಂಪ್ಯೂಟರ್ಗೆ ಹಾಕಿ ಅದರ ಡಯಾಗ್ನೋಸಿಸ್ ಮಾಡ್ತೇವೆ. ಈಗ ಒಂದು ಫೋನ್ ಕರೆ ಇದೆ. ಹಲೋ ಹಲೋ, ಹೇಳಿ ಅಮ್ಮ. ಹಲೋ, ತೊಕ್ಕಿಂದ ರಶ್ಮಿ ಅಂತ ಮಾತಾಡುದು. ನಮಸ್ಕಾರ ರಶ್ಮಿ ಅವ್ರು, ಹೇಳಿ. ನಮಸ್ತೆ ಸರ್, ನನಗೊಂದು ಕ್ವಶನ್ ಇತ್ತು ಸರ್. ಅಂದ್ರೆ ಈ ಗರ್ಭಿಣಿಯರಿಗೆ ರೇಡಿಯೇಷನ್ ಆಗ್ತದೆ ಅಂತ ಸಿಟಿ ಸ್ಕ್ಯಾನ್ ಎಕ್ಸ್ರೇ ಎಲ್ಲ ಅದು ಮಾಡ್ಲಿಕ್ಕೆ ಆಗುದಿಲ್ಲ, ಇದು MRI ಮಾಡಿಸ್ಬೋದು ಸರ್? ಅದರಿಂದ ಎಂತಾದ್ರೂ ತೊಂದರೆ ಆಗ್ತದಾ ಗರ್ಭಿಣಿಯರಿಗೆ? ಸಾಮಾನ್ಯವಾಗಿ ಎಮರ್ಜೆನ್ಸಿ ಕಂಡೀಷನ್ಸ್ ಅಲ್ಲಿ MRI ಮಾಡ್ತೇವೆ, ಆದ್ರೆ 5 ತಿಂಗಳಾಗುವವರೆಗೆ, ಮಗು ಕಂಪ್ಲೀಟ್ ಡೆವಲಪ್ಮೆಂಟ್ ಆಗುವವರೆಗೆ ಯೂಶ್ವಲಿ ಪ್ಲಸ್ ಆರ್ ಮೈನಸ್, ಇಫ್ ಮದರಿಗೆ ತೊಂದರೆ ಇದ್ದರೆ ಆ ಟೈಮಲ್ಲಿ MRI ಮಾಡ್ಬೋದು, ಬಿಕಾಸ್ ಮದರ್ಸ್ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಬೇಬಿಸ್ ಹೆಲ್ತ್. ಅಲ್ಲಿವರೆಗೆ 5 ತಿಂಗಳವರೆಗೆ ಪ್ಲಸ್ ಆರ್ ಮೈನಸ್ ನಾವು ನೋಡ್ತೇವೆ, ಕಂಡೀಷನ್ ಬೇಕೇ ಬೇಕು. ರೊಟೀನ್ ಸ್ಕ್ಯಾನ್ಸ್ ಮಾಡೋದಿಲ್ಲ, ಬೇಕಾದ ಕಡೆ ಮಾತ್ರ. 5 ತಿಂಗಳಾದ ಮೇಲೆ ನಾವು ಮಗು ನ್ಯೂನತೆ ನೋಡಲಿಕ್ಕೂ ಸಹ MRI ಮಾಡ್ಬೋದು. ಸೊ MRI ಏನು ಕಾಂಟ್ರಾಇಂಡಿಕೇಶನ್ಸ್ ಏನಿಲ್ಲ, ಬಟ್ ಇಟ್ ಈಸ್ 5 ತಿಂಗಳವರೆಗೆ ಬೇಕಾ ಬೇಡವ ಕ್ವಶನ್ ಡಾಕ್ಟರ್, ಬೇರೆ ಬೇರೆ ಇಸ್ ಲೈಫ್ ಇಂಪಾರ್ಟೆಂಟ್ ಇದ್ರೆ MRI ಮಾಡ್ತೇವೆ. ಈಗ ಬೇಕಾ ಬೇಡ ಅಂತ ಹೇಳಿದ್ರೆ ಅಲ್ಲಿ ಹೇಳಿ ಹೇಳಿ ಸರ್. ಮತ್ತೊಂದು, ಇದು ಯೂಶುವಲಿ ಟೈಮ್ ಜಾಸ್ತಿ ತಗೊಳ್ತದೆ ಅಂತ ಹೇಳ್ತಾರೆ MRI ಅಲ್ಲಿ. ಸೊ ಈಗ ಹೊಸ ಮಿಷಿನ್ ಬಂದು ಇರೋದರಿಂದ ಟೈಮ್ ಏನಾದ್ರೂ ಹೌದು ಮೇಡಮ್, ನೀವೀಗ ಆಲ್ಮೋಸ್ಟ್ 20-30 ಮಿನಿಟ್ಸ್ ಆಗುವ ಸ್ಕ್ಯಾನ್ ಅನ್ನು 11-10 ನಿಮಿಷವರೆಗೆ ಮಾಡ್ಬೋದು. ನಾವು ಅಟ್ಲೀಸ್ಟ್ 20 ಮಿನಿಟ್ಸ್ ಅನ್ನು ಉಳಿಸ್ಲಿಕ್ಕೆ ಆಗ್ತದೆ ವಿತ್ ನ್ಯೂ ಟೆಕ್ನಾಲಜಿ ಅಂಡ್ AI ಅಡ್ವಾನ್ಸ್ ಇದ್ದ ಕಾರಣ. ಹತ್ತಾವರ KMC ತ್ರೀ ಟೆಸ್ಲಾದಲ್ಲಿ ಆಲ್ಮೋಸ್ಟ್ 20-30 ಮಿನಿಟ್ಸ್ ಒಂದು ಸ್ಕ್ಯಾನ್ ಅಲ್ಲಿ ಉಳಿಸ್ಬೋದು ನಾವು. ಇದೀಗ ಟೈಮ್ ಯಾವುದಕ್ಕೂ ಎಲ್ಲ MRIಗೂ ಒಂದೇ ಥರ ಟೈಮ್ ಬೇಕಾಗ್ತದೆ? ಇಲ್ಲ ಸರ್, ನೀವೀಗ ಫೌಲ್ ಬಾಡಿ ಮಾಡೋದಿದ್ರೆ ನಿಮ್ಗೊಂದು ಸಾಧಾರಣ 30-40 ನಿಮಿಷ ತಗೊಳ್ತದೆ. ಅದೇ ನಿಮ್ಮದು ಬೆನ್ನೂರಿಗೆ ಸಮಸ್ಯೆಗಿದ್ರೆ 8-10 ನಿಮಿಷ ತಗೊಳ್ಳುತ್ತೆ. ನಿಮ್ಮ ಮೂಳೆ ಮಾಂಸದ ನೋಡಬೇಕಿದ್ರೆ ಸರ್ ಸ್ಕ್ಯಾನಿಂಗ್, ಅದು 8-10 ನಿಮಿಷ ತಗೊಳ್ತದೆ ಸರ್. ಸರಿ ಸರಿ ಮೇಡಮ್, ನಿಮ್ಮ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟ್ರೆ, ಈಗ ನಾವು CT ಸ್ಕ್ಯಾನ್ ಮತ್ತು MRI ಬಗ್ಗೆಗಿನ ವ್ಯತ್ಯಾಸಗಳ ಬಗ್ಗೆ ಮಾತಾಡ್ತಿದ್ದೆವು. CTಯಲ್ಲಿ ತುಂಬ ರೇಡಿಯೇಷನ್ಸ್ ಹೆಚ್ಚು ಇರುವುದರಿಂದ ಪದೇ ಪದೇ ಮಾಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ, ಆದರೆ ಎರಡರಲ್ಲಿ ಕೂಡ ನಾವು ಅದರಲ್ಲಿ ಮಾಡುವಂತಹ ವಿಧಾನ ಮತ್ತು ಅದರಲ್ಲಿಂದ ಸಿಗುವಂಥ ರಿಸಲ್ಟ್ಗಳು ಅಂತ ಹೇಳಿದರೆ ಡಿಟೆಕ್ಟ್ ಮಾಡುವಂಥ ಅಂಶಗಳು ಒಂದೇಯಾ ಹೇಗೆ? ಇಲ್ಲ, ಇದು ಬೆಟರ್ ಕ್ವಾಲಿಟಿ ಇರುತ್ತೆ MRI ಆ್ಯಸ್ ಕಂಪೇರ್ ಟು ಇದು. ಓನ್ಲಿ ಇನ್ ದ ಶ್ವಾಸಕೋಶದಲ್ಲಿ CT ಇಸ್ ಬೆಟರ್, ಮತ್ತು ಬ್ರೈನ್, ಸ್ಪೈನ್ ಮತ್ತು ಹೊಟ್ಟೆ MRI ಕರೆಕ್ಟಾಗಿ, ಜಠರದ ಸಮಸ್ಯೆ ಇದ್ದರೆ, ಕಿಬ್ಬೊಟ್ಟೆ ಸಮಸ್ಯೆ ಇದ್ದರೆ CT ಬೆಟರ್ ಇರ್ತದೆ. ಮತ್ತು ರಕ್ತನಾಳ ನೋಡಬೇಕಿದ್ರೆ ಡೈ ಹಾಕಿ ಮಾಡೋದಿದ್ರೆ CT ಬೆಟರ್ ಇರ್ತದೆ. ನಿಮಗೆ ರಕ್ತನಾಳಕ್ಕೆ ಮದ್ದು ಹಾಕದೇ ಮಾಡಬೇಕಿದ್ರೆ MRI ಮಾಡ್ಬೋದು. ಈಗ ರಕ್ತನಾಳಗಳ ರಕ್ತದ ಫ್ಲೋವನ್ನು ಎರಡೂ ಇದರಿಂದಲೂ ಡಿಟೆಕ್ಟ್ ಮಾಡ್ಬೋದು. ಇದು ಮದ್ದು ಹಾಕಿನೂ ನೋಡ್ಬೋದು, ಮದ್ದು ಹಾಕದೇ ನೋಡ್ಬೋದು. ಏನು ವ್ಯತ್ಯಾಸಗಳು ಅದರಲ್ಲಿ? ನೀವು ಮದ್ದು ಹಾಕದಿದ್ದರೆ ನಿಮಗೆ ನಿಮ್ಮ ಕಿಡ್ನಿ ಫಂಕ್ಷನಿಂಗ್ ಯಾರಿಗೆ ಪ್ರಾಬ್ಲಮ್ ಇದೆ ಅವರನ್ನು MRI ಮಾಡ್ಬೋದು ಮದ್ದು ಹಾಕದೆ. ನಾವು ಟಾಫ್ ಆ್ಯಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ನಾವೇನು ಮಾಡ್ತೇವೆ ಅಂದರೆ ರಕ್ತನಾಳಕ್ಕೆ ಎಕ್ಸೈಟ್ ಮಾಡ್ತೇವೆ, ಮತ್ತು ಬೇರೆ ಕಡೆಯಿಂದ ಇಮೇಜ್ ತೊಗೊಳ್ತೇವೆ. ಆ ಇಮೇಜ್ ರಕ್ತ ಸಂಚಾರ ಆಗ್ತದೆ, ಅದರ ಅಲ್ಲಿ ಇಮೇಜ್ ನಿಮಗೆ ಗೊತ್ತಾಗ್ತದೆ, ರಕ್ತ ಹೋಗ್ತಾ ಇದೆ, ಎದುರು ಹೋಗ್ತಾ ಇದೆ, ಅದರ ಇಮೇಜ್ ಸಿಗ್ತದೆ. ಅದೇ CT ಆದರೆ ನಿಮಗೆ ರಕ್ತನಾಳದ ಬಗ್ಗೆ ಗೊತ್ತಾಗೋದಿಲ್ಲ. ಸೊ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಟಾಫ್ ಆ್ಯಂಜಿಯೋಗ್ರಾಮ್ ತಲೆಯಲ್ಲಿ ಯೂಸ್ ಮಾಡ್ಬೋದು, ಹೊಟ್ಟೆಯಲ್ಲೂ ಯೂಸ್ ಮಾಡ್ಬೋದು. ಅಟ್ಲೀಸ್ಟ್ ರಕ್ತನಾಳದ ಬಗ್ಗೆ ನಮಗೆ ಐಡಿಯಾ ಸಿಗ್ತದೆ. ಈಗ ಈ MRI ಮಾಡೋದ್ರಿಂದಾಗಿ ಏನಾದರೂ ತೊಂದರೆಗಳು ಅಂತ ಏನಾದರೂ ಉಂಟಾ? ತೊಂದರೆಗಳಿಲ್ಲ. ಕೆಲವರಿಗೆ ಏನಾಗ್ತದೆ ಅಂದರೆ ಈ ಮೆಷಿನ್ ಒಳಗೆ ಮಲಗುವಾಗ ಕೆಲವರಿಗೆ ಹೆದರಿಕೆ ಜಾಸ್ತಿ ಇರ್ತದೆ, ಅಂಥವರಿಗೆ ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತೇವೆ. ಅವರಿಗೆ ಸಮಸ್ಯೆ ಆಗ್ಬೋದು, ಇಲ್ಲದ ರೂಟೀನಾಗಿ ಮಾಡುವವರಿಗೆ ಸಮಸ್ಯೆ ಇಲ್ಲ. ಇದನ್ನು ನಾವು ಈ ಅಡ್ಡ ಪರಿಣಾಮವನ್ನು ಕಮ್ಮಿ ಮಾಡಲಿಕ್ಕೆ ನಮ್ಮಲ್ಲಿ ಈ 3T MRI ಇನ್ಬಿಲ್ಟ್ ಮೆಷಿನ್ಸ್ ಇದೆ. ಇನ್ಬಿಲ್ಟ್ ಮೆಷಿನ್ ಒಳಗೆ ವಿಡಿಯೋ ಆಡಿಯೋ ಎರಡೂ ಕೇಳ್ಬೋದು. ಸೊ ಸಮಸ್ಯೆ ಆಗುವವರಿಗೆ ಮತ್ತು ಈ ಶಬ್ದದ ಭಯ ಇದ್ದವರಿಗೆ ಹೆಡ್ಫೋನ್ಸ್ ಇದೆ, ಮತ್ತು ತಮಗೆ ಬೇಕಾದ ಪದ್ಯವನ್ನು ಅಲ್ಲಿ ಹಾಕಿ ಕೇಳ್ಕೊಳ್ಬೋದು. ಒಳಗೆ ಏನಾದರೂ ನೋಡುವಂಥದ್ದು ನಾವು ಮಾಡಿದ್ದೇವೆ. ಸೊ ಕಣ್ಣಿನ ರಿಫ್ಲೆಕ್ಷನಿಂದ ಸೊ ಅವರ ಕಣ್ಣಿಗೆ ಬಂದು ಬೀಳ್ತದೆ. ಸೊ ಏನಾದರೂ ವಿಡಿಯೋ ಅದರಿಂದ ನಾವು ಮಾಡ್ಬೋದು ಅಂತ ಹೇಳಿದರೆ ಆ ಒಳಗೆ ಇರುವಂಥ ಸಮಯ ಅವರಿಗೆ ಗೊತ್ತಾಗದ ಹಾಗೆ ನಾವು ಮಕ್ಕಳಲ್ಲಿ ಮತ್ತೆ ಯಾರಿಗೂ ಟೆನ್ಷನ್ ಇರ್ತದೆ ಅಂಥವ್ರಿಗೆ ಹೆಲ್ಪ್ ಮಾಡ್ಬೋದು. ಓಹೋ, ಆದರೆ ಅದು ಈ ಹೊಸ ಇದು ಹೊಸ ಆವಿಷ್ಕಾರದ ಹೊಸ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡ್ತಿದ್ದೇವೆ ವಾತಾವರಣದಲ್ಲಿ. ಈಗ ನೀವು ಮೊದಲು 1.5 T ಇದನ್ನು ಮಾಡ್ತಾ ಇದ್ರಿ ಟೆಸ್ಲಾದ್ದು, ಈಗ 3 Tesla ಅಂತ ಹೇಳಿದ್ರಿ. ಒಂದು ಅದು ಬೇಗ ಮಾಡ್ತದೆ ಅಂತ, ಅಲ್ಲದೆ ಅದರಲ್ಲಿ ಏನಾದರೂ ಬೇರೆ ಏನಾದರೂ ಕೂಡ ಅಡ್ವಾಂಟೇಜಸ್ ಅಂತ? ಅಡ್ವಾಂಟೇಜಸ್ ಅಂದರೆ ನಿಮಗೆ ಬೆಟರ್ ಕ್ಲಾರಿಟಿ ಸಿಗ್ತದೆ, ಮತ್ತು ಫಾಸ್ಟರಾಗಿ ಆಗ್ತದೆ, ಮತ್ತು AI ಪ್ರೊಸೆಸ್ ಇದ್ದ ಕಾರಣ ನಿಮಗೆ ಬೇಗವಾಗಿ ಮತ್ತು ಅತ್ಯಂತ ನಿಖರತೆ ರಿಪೋರ್ಟ್ಗಳು ಸಿಗ್ತದೆ. ಮತ್ತು ದುಷ್ಪರಿಣಾಮ ಅಂದರೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಮಾಡಿದ ಕಾರಣ ಮುಂಚೆ ಏನಾದರೂ ಆಪರೇಷನ್ ಆದ ಕಾರಣ ಇಫ್ ದೇ ಹವ್ ನಾಟ್ ಯೂಸ್ಡ್ ಎನಿ ಮೆಟಲಿಕ್ ಆಬ್ಜೆಕ್ಟ್ಸ್, ನಾವೇನು ಮಾಡ್ತೇವೆ ಮೆಟಲ್ ಇದ್ದರೆ ಬಾಡಿಯಲ್ಲಿ ಅದು ಬಿಸಿ ಆಗುತ್ತೆ ಮತ್ತು ಒಡೆದು ಹೊರಗೆ ಬರುವ ಚಾನ್ಸಸ್ ಇರ್ತದೆ. ಇದು ದೊಡ್ಡ ಸ್ಟ್ರೆಂತ್ ಇದ್ದ ಕಾರಣ ಅದೊಂದು ಕಾಂಟ್ರ ಇಂಡಿಕೇಶನ್ ಇದ್ದೇ ಇರ್ತದೆ. ಸೊ ಯಾರು ಹೃದಯ ಸಂಬಂಧಿ ಪೇಸ್ ಮೇಕರ್ ತಲೆಯಲ್ಲಿ ಎನ್ಯೂರಿಸಮ್ ಕ್ಲಿಪ್ ಇದ್ದವ್ರಿಗೆ ಅಂಥವ್ರಿಗೆ ನಾವು ಯೂಶ್ವಲಿ ಸ್ಮಾಲ ಸ್ಟ್ರೆಂತ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮಾಡ್ತೇವೆ. ಈಗ ಯಾಕಂದರೆ ಇವನ್ ಪೇಸ್ ಮೇಕರಲ್ಲೂ MR ಮಾಡ್ಬೋದು. ರೀಸೆಂಟಾಗಿ 2015 ನಂತರದ್ದು ನಾವು ರೇಡಿಯೋಲ ಟೆಕ್ನಿಷಿಯನ್ಸ್ ಅಂತ ಕರೆದು ಕಾರ್ಡಿಯಾಲಜಿ ಅವ್ರ ಹತ್ರ ನಾವು ನಿಲ್ಲಿಸ್ತೇವೆ ಅದಕ್ಕೆ ಹೃದಯದ ಮ್ಯಾಗ್ನೆಟಿಕ್ ಫೀಲ್ಡ್ ನಿಲ್ಲಿಸಿದ ನಂತರ MRI ಮಾಡ್ಬೋದು ಹೊಸ ಟೆಕ್ನಾಲಜಿಯಲ್ಲಿ. ಸೊ ಯೂಶ್ವಲಿ ವಿ ಯೂಸ್ ಅ ಸ್ಮಾಲರ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಹೃದಯದ ಪೇಸ್ ಮೇಕರಿಗೆ ಅದನ್ನು ಸ್ವಲ್ಪ ಸ್ಲೋ ಮಾಡೋದ್ರಿಂದ ತೊಂದರೆಗಳು ಏನಾಗೋದಿಲ್ಲ. 30-40 minutes ವಿಲ್ ಬಿ ಅಂಡರ್ ದ ಕೇರ್ ಆಫ್ ಅನೆಸ್ಥೀಶಿಯಾ ಮತ್ತು ಕಾರ್ಡಿಯೋಲಜಿಸ್ಟ್ ಕೇರ್ ಅಂಡರಲ್ಲೇ ಮಾಡ್ತೀವಿ. ಈಗ ಮೊದಲು ಹೇಳ್ತಿದ್ರೆ ನೀವು ಒಂದು 20-30 minutes ಇದ್ರೆ ಅದರಲ್ಲಿ ಒಳಗೆ ಹೋಗುವವರಿಗೆ ಒಂಥರ ಫೋಬಿಯಾ ಬರ್ತದೆ ಅನ್ನುವಂಥದ್ದು, ಅದನ್ನು ಹೋಗಲಾಡಿಸ್ಲಿಕ್ಕೆ ಬೇಕಾಗಿ ಈಗ ಅಲ್ಲೇ ಬೇಕಾದಂತಹ ಟೆಕ್ ಇದು ಇರ್ತದೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಅದರಲ್ಲಿ ಸ್ವಲ್ಪ ಕೋಲ್ಡ್ ಈ ಥರದ ಒಂಥರ ಮರಗಟ್ಟಿದ ಹಾಗೆ ಆಗ್ತದೆ ಅಂತ, ಇದು ಹೌದು ಬಿಕಾಸ್ ನಾವು AC ಸ್ವಲ್ಪ ಹೈ ಇಟ್ಟ ಕಾರಣ ಅಲ್ಲಿ ಆಗ್ತದೆ, ಬಿಕಾಸ್ ಆಫ್ ದ ಮೆಷಿನ್ ಕಂಟಿನ್ಯೂಸ್ ಇಟ್ಟ ಕಾರಣ ಅಲ್ಲಿ ಸ್ವಲ್ಪ ಕೋಲ್ಡ್ ಆಗ್ತದೆ. ಬಟ್ ವಿ ಹ್ಯಾವ್ ಬ್ಲ್ಯಾಂಕೆಟ್ಸ್, ನಾವು ಬ್ಲ್ಯಾಂಕೆಟ್ಸ್ ಯೂಸ್ ಮಾಡಿ ಮತ್ತು ಕಿವಿಗೂ ಮತ್ತು ಬಾಡಿಗೂ ನಾವು ಫುಲ್ಲ ಕವರ್ ಮಾಡಿದ ಕಾರಣ ಯೂಶ್ವಲಿ ಈಗ ಸಮಸ್ಯೆ ಕಮ್ಮಿ ಆಗಿದೆ. ಈಗ ನೀವು ಹೇಳಿದರೆ ಇಲ್ಲಿ ಯಾವುದಾದ್ರೂ ಕೂಡ ಮೆಟಲ್ ಆಬ್ಜೆಕ್ಟ್ಸ್ಗಳು ಕೈಯಲ್ಲಾಗಲಿ ಒಳಗಾಗಲಿ ದೇಹದ ಒಳಗಿದ್ದರೆ ಈ MRI ಮಾಡುವುದು ಅಷ್ಟು ಸೂಕ್ತ ಅಲ್ಲ ಅನ್ನುವಂಥದ್ದು. ಹೌದು, ಆ ಸಂದರ್ಭದಲ್ಲಿ CT ಮಾಡಿದರೆ ಅದು ಪ್ರಾಬ್ಲಮ್ಗಳು ಉಂಟಾಗುವುದಿಲ್ವಾ? ಹೇಗೆ? CT ಮಾಡುವಾಗ ತೊಂದರೆ ಆಗ್ತದೆ, ಬಟ್ ಅದರ ಪರಿಣಾಮ ಆರ್ಟಿಫ್ಯಾಕ್ಟ್ಸ್ ಬರ್ತದೆ, ಅದರ ವೈಟ್ ಅದರಿಂದ ಸಮಸ್ಯೆ ಇವರಿಗೆ ಆಗೋದಿಲ್ಲ, ಯಾರು ಪೇಷಂಟಿಗೆ ಸಮಸ್ಯೆ ಆಗೋದಿಲ್ಲ. ನಮಗೆ ನೋಡುವಾಗ ಇಮೇಜಲ್ಲಿ ಸ್ವಲ್ಪ ಬ್ಲರ್ ಆಗಿ ಬರ್ತದೆ, ಯಾಕಂದರೆ ಮೆಟಲ್ ಆಬ್ಜೆಕ್ಟ್ ಸ್ವಲ್ಪ ವೈಟ್ ಆಗಿ ತುಂಬ ಬ್ರೈಟ್ ಆಗಿರ್ತದೆ. ಲೋಕಲೈಸ್ಡ್ ಏರಿಯಾ ಏನು ಆಪರೇಷನ್ ಮಾಡಿದೆ ಆ ಕಾರಣ ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ. ಅದೊಂದು ಬಿಟ್ಟರೆ ಪೇಷಂಟಿಗೆ ಅಡ್ಡ ಪರಿಣಾಮಗಳು ಇರೋದಿಲ್ಲ. ನಮಗೆ ರಿಪೋರ್ಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತದೆ ಆ ಏರಿಯಾದಲ್ಲಿ, ಇಲ್ಲದಿದ್ದರೆ ಮೋರ್ ಆರ್ ಲೆಸ್ ಮಾಡ್ಬೋದು. ಅದರಿಂದ ಇದರಿಂದ MRI ಏನಾಗುತ್ತೆ ಅಂದರೆ ಇನ್ ಕೇಸ್ ಓಲ್ಡ್ ಮೆಟಲ್ಸ್ ಇದ್ದ ಮಾತ್ರ ಆಫ್ಟರ್ 2005 ಎಲ್ಲವೂ MRI ಕಂಪ್ಯಾಟಬಲ್ ಇರ್ತದೆ ಪೋಸ್ಟ್ ಸರ್ಜರಿ. 1970-80-90 ಏನಾದರೂ ಓಲ್ಡ್ ಮೆಟಲಿಕ್ ಹಾಕಿದರೆ ಮಾತ್ರ ಕಷ್ಟಪಡ್ತದೆ. ಈಗ ಒಂದು ಕಾಲ್ ಇದೆ, ಫೋನ್ ಕರೆಯನ್ನು ತಗೊಳ್ತೇವೆ. ಹಲೋ ಹಲೋ ಹಲೋ ಹೇಳಿ. ನಮಸ್ತೆ, ಇದು ಶಾನಾ ಡೇರ್ಲತಟ್ಟೆಯಿಂದ. ನಮಸ್ಕಾರ ಶಾನಾ ಅವರೇ. ನನ್ನ ಪ್ರಶ್ನೆ ಸ್ತನಪಾನ ಮಾಡುವ ಮಹಿಳೆಯರಲ್ಲಿ MRI ಸ್ಕ್ಯಾನ್ ಮಾಡಬಹುದಾ? ಯಾ, ಮಾಡ್ಬೋದು. ನಾವು ಮದ್ದು ಕೊಟ್ಟರೆ ಯೂಶ್ವಲಿ 24 hours ನಾವು ಹೇಳ್ತೇವೆ ಸ್ತನಪಾನ ನಿಲ್ಲಿಸ್ಬೋದು, ಅದು ಇಸ್ ಪ್ಲಸ್ ಆರ್ ಮೈನಸ್ ಬೇಕಿದ್ರೆ, ಅದರೇನು ತೊಂದರೆ ಇಲ್ಲ. 1% ನಾವೇನು ಮದ್ದಾಗ್ತೇವೆ ಅದು ಮಾತ್ರ ಮಗುಗೆ ರೀಚ್ ಆಗ್ತದೆ. ಸೊ 1% ಇದ್ದ ಚಾನ್ಸ್ ಇದ್ದ ಕಾರಣ ಬೇಕಿದ್ರೆ ನಿಲ್ಲಿಸ್ಬೋದು, ಇಲ್ಲದಿದ್ದರೂ ಕೊಡ್ಬೋದು. ಗೈಡ್ಲೈನ್ಸ್ ಹೇಳ್ತಾರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇಫ್ ಯು ವಾಂಟ್ ಕೊಡಲೇಬೇಕಿದ್ರೆ ದೊಡ್ಡ ಮಗು ಅದು ನಿಲ್ಲಿಸ್ಬೋದು, ಚಿಕ್ಕ ಮಗು ಆದರೆ ಕೊಡ್ಬೋದು ತೊಂದರೆ. ಅದರಿಂದ ಏನು ಮಗುವಿಗೆ ಅಡ್ಡ ಪರಿಣಾಮ ಬರೋದಿಲ್ಲ. ಓನ್ಲಿ 1% ಮಾತ್ರ ಅಬ್ಸಾರ್ಬ್ ಆಗಿ ಇದಕ್ಕೆ ಹೋಗ್ತದೆ, ಕಾಂಟ್ರಾಸ್ಟ್ ಯೂಸ್ ಮಾಡುತ್ತೆ. ಕಾಂಟ್ರಾಸ್ಟ್ ಯೂಸ್ ಮಾಡಲಿದ್ದರೆ ನಾವು MRI ಮಾಡ್ಬೋದು. ಹಾಂ ಸರಿ ಸರಿ ಅಮ್ಮ, ಧನ್ಯವಾದ. ಡಾಕ್ಟ್ರೆ, ಈಗ ಇದರಲ್ಲಿ ಒಂದು ಪ್ರಶ್ನೆ ಇದೆ, ಈಗ MRI ಮಾಡುವಾಗ ಏನಾದರೂ ಕೂಡ ಔಷಧಿಗಳನ್ನು ನೀವು ಅವರಿಗೆ ಹಾಕ್ತೀರಾ ಹೇಗೆ ಅನ್ನುವಂಥದ್ದು? ಹೌದು, ನಾವು ಒಂದು ಔಷಧಿ ಹಾಕ್ತೇವೆ ಗ್ಯಾಡೋಲಿನಿಯಂ ಅಂತ. ಸೊ ಏನು ಮಾಡ್ತದೆ ಅಂದರೆ ಅದು ನಮಗೆ ಚಿತ್ರಣ ಚೆನ್ನಾಗಿ ಕೊಡ್ತದೆ ಒಳಗೆ. ಸೊ ಅದನ್ನು ಯಾವಾಗ ಮಾಡ್ತೇವೆ, ಕ್ರಿಯಾಟಿನ್ ಆದಮೇಲೆ ಕಿಡ್ನಿ ಫಂಕ್ಷನಿಂಗ್ ಇರಬೇಕು. ಸೊ ಕಿಡ್ನಿ ಫಂಕ್ಷನಿಂಗ್ ಏರುಪೇರೆ ಇದೆ. ಫಾರ್ ಎಕ್ಸಾಂಪಲ್ ಕಿಡ್ನಿ 3 ಇದೆ, 1.5 ಇದ್ದ ಕರಡು, 3-3.5 ಇದೆ. ನಾವೀಗ ಮದ್ದು ಕೊಟ್ಟರೆ ಏನಾಗ್ತದೆ, ಮದ್ದು ಕೊಟ್ಟರೆ ಏನಾಗ್ತದೆ ಅಂದರೆ ಬಾಡಿ ಕ್ಲಿಯರ್ ಮಾಡದ ಕಾರಣ ಹೋಗಿ ಸ್ಕಿನ್ನಲ್ಲಿ ಕಾಲು ಮಾಂಸದಲ್ಲಿ ಹೋಗಿ ಈ ಕಾಂಟ್ರಾಸ್ಟ್ಗಳು ಕೂತ್ಕೊಳ್ತದೆ. ಈ ಕೂತ್ಕೊಂಡು ಎಂತಾಗ್ತದೆ, ರಿಯಾಕ್ಷನ್ ಇಂಡ್ಯೂಸ್ ಮಾಡ್ತದೆ. ಈ ರಿಯಾಕ್ಷನ್ ಇಂಡ್ಯೂಸ್ ಮಾಡಿ ಏನಾಗ್ತದೆ, ಸ್ಕಿನ್ ಥಿಕ್ನಿಂಗ್ ಆಗಿ ಮತ್ತು ಅಡ್ಡ ಪರಿಣಾಮ ಆಗಿ ಸ್ಕಿನ್ ಟೈಟ್ ಆಗ್ತದೆ, ಮತ್ತು ನಡಿಲಿಕ್ಕೆ ಇದೆಲ್ಲ ಕಷ್ಟ ಆಗ್ತದೆ ಅವ್ರಿಗೆ, ಅಂತ ಅವ್ರಿಗೆ ನಾವು ಅವಾಯ್ಡ್ ಮಾಡ್ತೇವೆ. ಆ ಕಂಡೀಷನ್ನ ನೆಫ್ರೋಜೆನಿಕ್ ಇಂಟರ್ಸ್ಟಿಷಿಯಲ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಪಕ್ಕನೆ ಈಗ ಬೈ ಮಿಸ್ಟೇಕ್ ನಾನೀಗ ಮಾಡಿದ್ದೆ ಸ್ಕ್ಯಾನ್, ಈಗ ಏನು ಮಾಡ್ಬೋದು, ಎಮರ್ಜೆನ್ಸಿ ಆಗಿ ಡಯಾಲಿಸಿಸ್ ಮಾಡ್ಬೋದು ವಿದ್ ಇನ್ 24 hours. ಡಯಾಲಿಸಿಸ್ ಮಾಡಿದಾಗ ಅದೆಲ್ಲ ಎಲ್ಲ ಹೊರಗೆ ಹೋಗ್ತದೆ, ಹೊರಗೆ ಹೋಗ್ತದೆ. ಈಗ ಇದಕ್ಕೆ ಒಂದೇ ಅದು ಒಂದೇ ಔಷಧ ಹಾಕುವಂಥದ್ದು ಆಲ್ಟರ್ನೇಟ್ ಏನಾದರೂ ಇಲ್ಲ, ಅದೊಂದೇ ಔಷಧ ಗ್ಯಾಡೋಲಿನಿಯಂ. ಸೊ ಗ್ಯಾಡೋಲಿನಿಯಂ ಅಂತ ಹೇಳ್ತೇವೆ, ಗ್ಯಾಡೋಲಿನಿಯಂ ಒಟ್ಟಿಗೆ ಇರುವ ಇನ್ನೊಂದು ಬೈಂಡ್ ಮಾಡುವ ಸಬ್ಸ್ಟೆನ್ಸ್ ದಟ್ ಈಸ್ ಕಾಸಿಂಗ್ ದಿ ಪ್ರಾಬ್ಲಮ್ ಇಂಟರ್ಸ್ಟಿಷಿಯಲ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ, ನೆಫ್ರೋಜೆನಿಕ್ ಇಂಡ್ಯೂಸ್. ಕಿಡ್ನಿ ಸಮಸ್ಯೆ ಇದ್ದವರಿಗೆ ಮಾತ್ರ, ಬೇರೆ ಯಾವ ಸಮಸ್ಯೆ ಇದ್ದವರಿಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ರಿಲೇಟಿವ್ಲಿ ಸೇಫ್ ಇದೆ, ಯಾವುದು ನಮ್ಮಲ್ಲಿ. ಒಂದು ಫೋನ್ ಕರೆ ಇದೆ. ಓಕೆ, ಹಲೋ ಹಲೋ ಹಲೋ ಹಾಂ ಹೇಳಿ ಮಾ. ನಮಸ್ತೆ. ನಮಸ್ಕಾರ ಹೇಳಿ. ನಾನು ದಾಮೋದರ್ ಅಂತೇಳಿ ಮಾತಾಡುದು. ಹಾಂ ಹೇಳಿ ದಾಮೋದರ್. ನಮಸ್ಕಾರ ಹೇಳಿ ದಾಮೋದರ್. ಒಬ್ಬ ವ್ಯಕ್ತಿಗೆ ವರ್ಷದಲ್ಲಿ MRI ಸ್ಕ್ಯಾನಿಂಗ್ ಎಷ್ಟು ಸಲ ಮಾಡಬಹುದು? ಯೂಶ್ವಲಿ ಡಾಕ್ಟರ್ ಹೇಳಿದ ಮೇಲೆ ಇಷ್ಟು ಸತ್ಯ ಸಹ ಮಾಡ್ಬೋದು, ಆದರೆ ಡಾಕ್ಟರ್ ಹೇಳಿದ ಪ್ರಕಾರ ಮಾತ್ರ ಮಾಡ್ತೀವಿ. ಸೊ ಏನಾದರೂ ಸಮಸ್ಯೆ ಏನಾದರೂ ರಿಪೋರ್ಟೆಡ್, ಫಾರ್ ಎಕ್ಸಾಂಪಲ್ ಏನಾದ್ರು ತಲೆಯಲ್ಲಿ ಗೆಡ್ಡೆ ಇದೆ, ಅದರ ಟ್ರೀಟ್ಮೆಂಟ್ ಆದರೆ ಅದರ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಹೇಗಿದೆ, ನಿಂತಿದೆ, ಕಮ್ಮಿ ಆಗಿದೆ ಅಂತ ನೀವು ಮಾಡ್ಬೋದು. ಒನ್ಸ್ ಇನ್ 2 months, 3 months ಮಾಡಿದ್ರೆ ವರ್ಷಕ್ಕೆ 5-10 ಸತಿನೂ ಮಾಡ್ಬೋದು, ನಿಮ್ಮ ಕಂಡೀಷನ್ ಪ್ರಕಾರ ನೋಡಿ. ಅವ್ರು ಹೇಳುವಂತಾರೆ ಈ ಔಷಧಿಗಳು ಇಷ್ಟು ಆಗಾಗ ಹಾಕ್ತಾ ಇದ್ರೆ ಏನಾದರೂ ಪ್ರಾಬ್ಲಮ್, ಅದರ ಪರಿಣಾಮ ಬರೋದಿಲ್ಲ ಸರ್. ಕಿಡ್ನಿ ಫಂಕ್ಷನಿಂಗ್ ಕಿಡ್ನಿಯಿಂದ ಸಮಸ್ಯೆ ಆಗೋದಿಲ್ಲ. ಕಾಂಟ್ರಾಸ್ಟ್ ಕೊಟ್ಟರೆ, ಕಾಂಟ್ರಾಸ್ಟ್ ಕೊಡಲಿಲ್ಲ ಸಮಸ್ಯೆ ಆಗೋದಿಲ್ಲ. ನೀವು ಇಷ್ಟು ಸತ್ಯ ಸಹ ಮಾಡ್ಬೋದು. ಏನಾದರೂ ಟ್ಯೂಮರನ್ನು ನೋಡ್ತಿದ್ದೀವಿ, ಫಾಲೋಅಪ್ ಮಾಡ್ತಿದ್ದೆ, ಟ್ಯೂಮರ್ ಜಾಸ್ತಿ ಆಗ್ತಿದ್ದೆ, ಕಮ್ಮಿ ಆಗ್ತದೆ ಹೇಳಿದರೆ ಕಂಟಿನ್ಯೂಸ್ ಆಗಿ ಮಾಡ್ಬೋದು, ಸಮಸ್ಯೆ ಇಲ್ಲ ಅದರಲ್ಲಿ. ಎಷ್ಟು ಸಲವೂ ಕೂಡ ಮಾಡ್ಬೋದು ಅಂತ ಅವರು ಹೇಳ್ತಾರೆ ಡಾಕ್ಟ್ರು. ಆಯಿತಾ? ಓಕೆ, ಧನ್ಯವಾದ ಡಾಕ್ಟರ್. ಈಗ ನಾವು ಮಾತಾಡ್ತಾ ಇರುವಾಗ MRIಯಲ್ಲಿ, ಈಗ MRI ಸ್ಕ್ಯಾನ್ ಮಾಡುವಾಗ ನಾವು ಅವರನ್ನು ಏನಾದರೂ ಪ್ರಿಪೇರ್ ಮಾಡಿ, ಅಂದರೆ ಆ ಸ್ಕ್ಯಾನಿಂಗಿಗೆ ಪ್ರಿಪೇರ್ ಹೀಗೆ ಅಂತ ಮಾಡಬೇಕಾಗ್ತದೆ ಹೇಗೆ? ಹೌದು, ಈಗ ನಾವು ಕಾಂಟ್ರಾಸ್ಟ್ ಕೊಡ್ತೇವಾದರೆ ಯೂಶ್ವಲಿ ನಾವು NPO ಅಂದರೆ 3 hours. ಒಂದಿರು, ಫೋನ್ ಕರೆ ಇದೆ, ಆಮೇಲೆ ಮಾತಾಡುವ. ಹಲೋ ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ ಹೇಳಿ. ನಾನು ಇಸ್ಮಾಯಿಲ್ ಕರ್ದಾಡಿ. ಹೇಳಿ ಇಸ್ಮಾಯಿಲ್ ಅವರೇ. ಎಲ್ಲರೂ ಅದೇ MRI ಸ್ಕ್ಯಾನ್ ಮಾಡುವ ಬಗ್ಗೆನೇ ಕೇಳ್ತಾರೆ ಸರ್. ಆದ್ರೆ ಒಂದು, ಈಗ ನಾವು ಅದು ಸ್ಕ್ಯಾನ್ ಮಾಡಿಸಲಿಕ್ಕೆ ಬರುವಾಗ ನಾವು ಹೊಟ್ಟೆಯಲ್ಲಿ ಆಹಾರ ತಿಂದದ್ದು ಇರಬಹುದಾ ಅಲ್ವಾ, ಬರೇ ಹೊಟ್ಟೆಯಲ್ಲಿ ಬರಬೇಕಾ ಅಂತ ಎಲ್ರು ಸಹ. ಅಲ್ಲ, CT ಮಾಡೋದಿದ್ರೆ ನಾ ಯೂಶ್ವಲಿ ನಮ್ಗೆ ಅನಫಲಾಕ್ಸಿಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಮದ್ದು ಕೊಟ್ಟ ಮೇಲೆ ಏನಾಗ್ತದೆ, ಕೆಲವೊಮ್ಮೆ ಬಾಡಿ ರಿಯಾಕ್ಷನ್ ಆಗ್ತದೆ. ಈ ರಿಯಾಕ್ಷನ್ ಆಗುವಾಗ ಹೊಟ್ಟೆಯಲ್ಲಿ ಆಹಾರ ಇದ್ದರೆ ಏನಾಗುತ್ತೆ ಅಂದರೆ ಲಂಗ್ಸಿಗೆ ಹೋಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಖಾಲಿ ಹೊಟ್ಟೆಲಿ ಬರಲಿ ಅಂತ ಹೇಳ್ತೇನೆ. MRI ಆ ಸಮಸ್ಯೆ ಇಲ್ಲ, ಆದರೂ ಸಹ NPO ಕೆಲವು ಕಂಡೀಷನ್ಸ್ ನಾವು NPO ಅಂದರೆ ಊಟ ಆಹಾರ ಇಲ್ಲದೆ ಇರ್ತೇವೆ ಪೇಷಂಟ್ಸನ್ನು. ಯಾರಿಗೆ ಈ ಜಠರದ ಸಮಸ್ಯೆ ಇದ್ದವರಿಗೆ, ಈ ಪಿತ್ತಕೋಶದಲ್ಲಿ ಸಮಸ್ಯೆ ಇದ್ದವರಿಗೆ ಅಂಥವರಿಗೆ ನಾವು 8 hours ಆಫ್ ಫಾಸ್ಟಿಂಗ್ ಮಾಡಿ ಮಾಡ್ತೇವೆ. ಯೂಶ್ವಲಿ 3-4 hours ಸಾಕು, ಅದೇ ಫಾರ್ ಅ ಸೇಫರ್ ಲಿಮಿಟ್ 6 hours ಅಂತೂ 8 hours ಇಡ್ತೇವೆ ಅಂತ ಹೇಳಿದ್ರೆ ಅದು ನನಗೆ ಅದೇ ಬೇಕಿತ್ತು ಸರ್. ತಿಳಿಸಿಕೊಟ್ಟದಕ್ಕೆ ಥ್ಯಾಂಕ್ಸ್ ಸರ್. ಡಾಕ್ಟರ್, ಈಗ ಅದೇ ನಾವು ಇದನ್ನೇ ಮುಂದುವರಿಸುವುದಾದರೆ, ಈಗ ಒಬ್ಬ MRI ಮಾಡಬೇಕು ಅಂತ ಇದ್ದರೆ ಏನೇನು ಅವರು ಅಂದರೆ ಆ ಪೇಷಂಟನ್ನು ಪ್ರಿಪೇರ್ ಏನು ಯಾವ ರೀತಿಯ ವಿಷಯಗಳನ್ನೆಲ್ಲ ಗಮನಿಸಬೇಕಾಗ್ತದೆ? ಒಂದು ಹಳೆ ಸರ್ಜರಿಯನ್ನು ಮಾಡಿದಾರೆ ಅಂತದ್ದು ಹಿಸ್ಟ್ರಿ ಇರಬೇಕಾಗ್ತದೆ ಅವ್ರ ಕೈಯಲ್ಲಿ. ಮತ್ತು ನೆಕ್ಸ್ಟ್ ಆ ದಿವಸ ಬರುವಾಗ ಮೊಬೈಲ್ ಫೋನು ಮತ್ತು ಏನಾದರೂ ಮೆಟಲಿಕ್ ಆಬ್ಜೆಕ್ಟ್ಸನ್ನು ತರಲಿಲ್ಲ ಇದ್ರೆ ಬೆಟರ್. ಸೊ ಆ ಫೀಲ್ಡಿಗೆ ಹೋಗುವಾಗ ಹೊರಗಡೆ ನಾವು ಹೇಗೂ ಚೆಕ್ ಮಾಡಿ ಒಳಗೇ ಕಳಿಸ್ತೇವೆ, ಆದರೂ ಅವರೊಟ್ಟಿಗೆ ಬಂದ ಅಕಂಪನಿಂಗ್ ಪರ್ಸನ್ ಅವರು ಸಹ ಏನಿರಬಾರ್ದು ಮೆಟಲಿಕ್. ದ್ಯಾಟ್ ಫೀಲ್ಡ್ ಶುಡ್ ಬಿ ಟೋಟಲಿ ಓಪನ್ ಆಗಿ ಅದು ಫೀಲ್ಡ್ನಲ್ಲಿ ಇರಬೇಕು. ಸರಿ, ಒಂದು ಫೋನ್ ಕರೆ ಇದೆ. ಹಲೋ ಹಲೋ ನಮಸ್ಕಾರ. ರಮಣ ಬಿಹಾರಿ ಜಯತಃ ಗದಾರ್ ಗೌರ್ ಗೌರ್ ಗದಾರ್ ಗೌರ್ ನಿತ್ಯಾನಂದ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ ರಾಧೆ ರಾಧೆ. ನಮಸ್ಕಾರ. ನಮಸ್ಕಾರ ವೈದ್ಯ ನಾರಾಯಣ ಹರಿ ಒಂದ್ ಅಂತಾರೆ ನಮ್ಮ ವೈದ್ಯರೇ. ಒಂದು ಪ್ರಶ್ನೆ ಏನಂದ್ರೆ, ಇದು ಈಗ ನೀವು MRI ಅಂತ ಹೇಳಿದ್ರಲ್ಲ, ಅದರಲ್ಲಿ ಈಗ ಟಾರ್ಗೆಟೆಡ್ ಥೆರಪಿ ಇದೆಯಲ್ಲ ಈಗ ಕ್ಯಾನ್ಸರ್ಗೆ, ಅದಕ್ಕೆ ಸೆಲ್ ಯಾವುದು ಅಂತ ಡಿಟೆಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದ ಅಂತ ಒಂದು ಪ್ರಶ್ನೆ. ಇನ್ನೊಂದು ಏನಂದ್ರೆ, ಇನ್ನೊಂದು ರೇಡಿಯೇಷನ್ ಈಗ MRI ಆಗ್ಲಿ CT ಆಗ್ಲಿ ಅದು ಎಷ್ಟು ಅವರ್ಸ್ ಸೇಫ್ ಅಂತ, ಅಂದ್ರೆ ಪರ್ಮಿಷಬಲ್ ಲಿಮಿಟ್ ಎರಡರಲ್ಲಿ ಅಂತ ಹೇಳ್ಬಹುದಾ? ಒಂದು ಎಷ್ಟು ಲಿಮಿಟ್, ಎಷ್ಟು ಅವರ್ಸ್ ನಾವು ಎಕ್ಸ್ಪೋಸ್ ಆದ್ರೆ ಓಕೆ ಅಂತ? ಓಕೆ, ಸೊ ಸಾಮಾನ್ಯವಾಗಿ ನಾವು ಫಾರ್ ಜನರಲ್ ಪಬ್ಲಿಕ್ 2 millisievert ಹೇಳ್ತೀವಿ, ಇದು ಸಿ ಟಿ. ಎಮ್ ಆರ್ ಅಲ್ಲಿ ಸಮಸ್ಯೆ ಇಲ್ಲ, ಎಮ್ ಆರ್ ಐ ಸಮಸ್ಯೆ ಇಲ್ಲ. ಸೊ ಏನು ಮಾಡ್ಬೋದು, ಅಪ್ ಟು 2 millisievert. ಫಾರ್ ಎಕ್ಸಾಂಪಲ್, ನಾವೀಗ ಫೋನ್ ಯೂಸ್ ಮಾಡೋದು ರೇಡಿಯೇಷನ್ ಬರ್ತದೆ, ಜನರಲ್ ಪಬ್ಲಿಕ್ಗೆ ನಾವು 2 millisievert ಇಡಬೇಕಂತ ಹೇಳ್ತೇವೆ. ಎನಿಥಿಂಗ್ ಮೋರ್ ದೆನ್ ದ್ಯಾಟ್ ಇಟ್ ಈಸ್ ಬಿಕಮ್ಸ್ ಅ ಪಾಸಿಬಿಲಿಟಿ. ಎಲ್ಲರಿಗೂ ಡ್ಯಾಮೇಜ್ ಆಗಬೇಕಂತಿಲ್ಲ. ನಾವೀಗ ಕಾರ್ ಡ್ರೈವ್ ಮಾಡುವಾಗ ಫಾಸ್ಟಾಗಿ ಹೋದರೆ ಚಾನ್ಸಸ್ ಇರುತ್ತದೆ, ಡೈಲಿ ಫಾಸ್ಟ್ ಹೋದರೆ ಚಾನ್ಸಸ್ ಜಾಸ್ತಿ, ಒಮ್ಮೆ ಹೋದರೆ ಚಾನ್ಸಸ್ ಇರ್ತದೆ, ತುಂಬ ಸತಿ ಹೋದರೂ ಚಾನ್ಸಸ್ ಜಾಸ್ತಿ ಆಗ್ತದೆ. ಅದೊಂದು ಪರಿಣಾಮ ಇದೆ ಅದರಲ್ಲಿ, ಎಕ್ಸ್ರೇ ಇದ್ದ ಕಾರಣ. ಮತ್ತೆ ಅವ್ರು ಹೇಳು ಎಷ್ಟು ಅವರ್ಸ್ ಅಂತ ಹೇಳುವಂಥದ್ದು ಇಲ್ಲ, ಅದು ಒಮ್ಮೆ ಇಂಥದ್ದೇನಾದ್ರೂ ಇಲ್ಲ ಅಂತ ಓಕೆ ಇಲ್ಲ ಅಲ್ಲ, ಹಾಗೇನಿಲ್ಲ ಸರ್. ನಾವು ಏನು ಮಾಡ್ತೇವೆ ಅಂದರೆ, ನಾವು ಡೋಸ್ ಕೊಟ್ಟದ್ದು ನಮ್ಗೆ ಅದು ಈ ಸ್ಕ್ಯಾನು ಹಾರ್ಡ್ಲಿ 40-50 seconds ಇರ್ತದೆ ಸಿ ಟಿಯಲ್ಲಿ ಮಾಡೋದಿದ್ರೆ. ನಾವು ಸೆಕೆಂಡ್ಸ್ಗಳಲ್ಲಿ ವ್ಯವಹಾರ ಮಾಡೋದು ಸಿ ಟಿಗೆ ಬರುವಾಗ. ಸೊ ಜಾಸ್ತಿ ಆ ಕೇಸಸ್ ನಾವು ಗಂಟೆಗಟ್ಟಲೆ ಮಾಡೋದಿಲ್ಲ. ಸೊ 40-50 seconds ಇದ್ದದ ಕಾರಣ ಮಾತ್ರ. ಇನ್ನೊಂದು ಅವರು ಹೇಳಿ ಹೇಳಿ ಸರ್, ಇನ್ನೊಂದು ಟಾರ್ಗೆಟೆಡ್ ಇದು ಟಾರ್ಗೆಟೆಡ್. ಸೊ ದೇರ್ ಆರ್ ಸರ್ಟನ್ ಟ್ಯೂಮರ್ಸ್ ಹೀಗೆ ಪ್ಯಾಟರ್ನ್ ಫಾಲೋ ಮಾಡ್ತದೆ. ಇದರಲ್ಲಿ ನಮಗೆ ಜೀನಾಗಿ ಹುಡುಕ್ಲಿಕ್ಕೆ ಆಗೋದಿಲ್ಲ, ಆದರೆ ಈ ಜೀನನ್ನು ಬರುವ ಲಕ್ಷಣಗಳು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ P53 mutations, ಈ ಬ್ರಾಕಾ ಮ್ಯೂಟೇಷನ್. ಈ ಬ್ರಾಕಾ ಮ್ಯೂಟೇಷನ್ ಹೇಳಿದರೆ ಹೆಂಗಸರಲ್ಲಿ ಏನಾಗುತ್ತೆ ಅಂದರೆ ಸ್ತನ ಕ್ಯಾನ್ಸರ್ ಮತ್ತು ಓವರಿ ಕ್ಯಾನ್ಸರ್ ಅಂಥದ್ದು ಬಂದರೆ ನಮಗೆ ಹೇಳ್ಬೋದು ಈ ಕ್ಯಾನ್ಸರ್ ಈ ಜೀನಿಂದ ಬರುವ ಲಕ್ಷಣ ಇರ್ಬೋದು ಅಂತ. ಬಿಕಾಸ್ ಅದು ಪ್ಯಾಟರ್ನ್ ಫಾಲೋ ಆಗ್ತದೆ. ಈ ಪ್ಯಾಟರ್ನ್ ಇದ್ದರೆ ನಮಗೆ ಇದರಿಂದ MR ಹೇಳ್ಬೋದು ಈಗ ಹೀಗೆ ಇರ್ಬೋದು, ಈ ಜೀನಿನ ಕಾರಣ ಇರ್ಬೋದು ಅಂತ ಹೇಳ್ಬೋದು. ಈಗ ಪ್ಯಾಂಕ್ರಿಯಾಸ್ ಇದ್ದರೆ ಬೇರೆ ಟ್ಯೂಮರ್, ಹೊಟ್ಟೆದಾದರೆ ಬೇರೆ ಅಂತ ನಮಗೆ ಗೊತ್ತಾಗ್ತದೆ. ಇದೇ ಜೀನ್ ಅಂತೇಳಿ ಇದರಲ್ಲಿ ಹೇಳಲಿಕ್ಕೆ ಆಗುತ್ತಿಲ್ಲ, ಆದರೆ ಅದನ್ನು ಕಂಡುಹಿಡಿಕ್ಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಸರ್, ಧನ್ಯವಾದ. ಹರೇ ಕೃಷ್ಣ, ನಮಸ್ಕಾರ. ನಮಸ್ಕಾರ. ಸರಿ, ಮುಂದಿನ ಫೋನ್ ಕರೆ ತಗೊಳ್ಳುವ. ಹಲೋ ಹಲೋ ಹಲೋ ಹಲೋ ಹಲೋ ಹೇಳಿ. ಫೋನ್ ಕರೆ ಕಟ್ ಆಯಿತು ಅಂತ ಕಾಣ್ತದೆ. ಡಾಕ್ಟ್ರ್, ಈಗ ನಾವು ಇದನ್ನು MRIಗೆ ಪ್ರಿಪೇರ್ ಆಗುವ ಬಗ್ಗೆ ಮಾತಾಡ್ತಾ ಇದ್ದೆವು. ನೀವು ಹೇಳಿದರೆ ಈ ಫೋನ್ ಮತ್ತು ಒಂದು ಹಿಸ್ಟ್ರಿ ಆಫ್ ಹಿಸ್ಟ್ರಿ ಮತ್ತು ಏನಿಲ್ಲ, ವಾಕಿಂಗ್ ಮಾಡ್ಬೋದು. ಮೋಸ್ಟ್ ಆಫ್ ದ ಕೇಸಸ್ಗೆ ಏನು ಕಾಂಟ್ರಾಸ್ಟ್ ಯೂಸ್ ಮಾಡಲಿಲ್ಲದಿದ್ದರೆ ವಾಕಿಂಗ್ ಮಾಡ್ಬೋದು. ಅದು 3 hours ಇಟ್ಟರೆ ಉತ್ತಮ ಪೋಸ್ಟ್ ಇದರಿಂದ MRIಗೆ ಹೋಗುವ. ಸರಿ, ಹಲೋ ನಮಸ್ಕಾರ. ನಮಸ್ಕಾರ ಹೇಳಿ. ನಿಮ್ದೊಂದು ವಸ್ತು MRI ಸ್ಕ್ಯಾನ್ ಬಂದಿದೆ KMC ಅಲ್ಲಿ. ಓಕೆ, ಅದರಲ್ಲಿ ಮೊದಲಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತೀವಿ, ಇದರಲ್ಲಿ ಟೈಮ್ ಜಾಸ್ತಿ ತಗೊಳ್ತದಾ? ಇಲ್ಲ, ಈಗ ಸಮಸ್ಯೆ ನಾವು 40-30 ನಿಮಿಷದಿದ್ದ ಸ್ಕ್ಯಾನ್ ಅನ್ನು ಆಲ್ಮೋಸ್ಟ್ 8-10 ನಿಮಿಷಕ್ಕೆ ತಂದಿಟ್ಟಿದ್ದೇವೆ. ಬಿಕಾಸ್ ಆಫ್ AI ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಬೆಟರ್ ಇದ್ದ ಕಾರಣ ಅದರಿಂದ ಸ್ಕ್ಯಾನ್ ಟೈಮ್ ಕಮ್ಮಿ ಆಗ್ತಿದೆ ಸರ್. ಈಗ 8-10 ನಿಮಿಷಕ್ಕೆ ಮಾಡ್ಬೋದು ನಾರ್ಮಲ್ ಆದ ಸ್ಕ್ಯಾನ್. ಕೆಲವೆಲ್ಲ ಓಲ್ಡ್ ಸ್ಕ್ಯಾನ್ಸ್ ಇದ್ದು ಏನಾದರೂ ನಮಗೆ ತುಂಬ ಡಯಾಗ್ನೋಸಿಸ್ ಬೇಕು ಅಂದಿದ್ರೆ ಅದಕ್ಕೆ ಆಲ್ಮೋಸ್ಟ್ ಈಗ 1/2 ಗಂಟೆವರೆಗೆ ಆಗ್ತದೆ, 1/2-40 ನಿಮಿಷವರೆಗೆ ಆಗ್ತದೆ. ಸೆಕೆಂಡ್ ಕ್ವೆಶನ್ ಹೇಳಿ ಸರ್. ಅದ್ರ ಒಳಗೆ ಹೋಗುವ ಒಂದು ಎಂಗ್ಸೈಟಿ ಆಗ್ತದೆ, ಏನಂದ್ರೆ ಉಸಿರುಗಟ್ಟಿದಾಗ ಆಗ್ತದೆ. ಹೌದು, ಸ್ವಲ್ಪ ಹೆದರಿಗೆ ಆಗ್ತದೆ. ಅದು ಹೇಗೆ, ಅದಕ್ಕೆ ಬೇರೆ ಏನೋ ಸೈಕಾಲಜಿಕಲ್ ಏನಾದ್ರು ಉಂಟಾ ಅದಕ್ಕೆ? ಸೈಕಾಲಜಿ ಇಲ್ಲ ಸರ್, ನಾವೀಗ ಏನು ಮಾಡಿದ್ದೇವೆ ಒಂದು ಹೆಡ್ಫೋನ್ಸ್ ಮತ್ತು ಒಂದು TV ಥರ ಇಟ್ಟಿದ್ದೇವೆ. ಸೊ ಏನಂದ್ರೆ ನಿಮ್ಮ ಮನಸ್ಸನ್ನು ವಿಚಲಿತದಾಗದಾಗ ಇಲ್ಲಿ ಆ ಟೆನ್ಷನ್ ಆಗದಾಗ ಒಂದು ನೋಡ್ಬೋದು ನಿಮಗೆ ಏನಾದರೂ ಇನ್ನೂ ಸಹ ನಂಗೆ ಇಲ್ಲ ಹೆದರಿಕೆ ಆಗ್ತದೆ ಅಂತ ಅಂದರೆ ಶಾರ್ಟ್ ಸಡೇಷನ್ಸ್ ಅಂತ ಹೇಳ್ತೇವೆ. ಅಂದರೆ ಒಂದು ಮದ್ದು ಕೊಟ್ಟು ನಿಮ್ಮನ್ನು ಮಲಗಿಸಿ ಮತ್ತೆ ಬೇಕಾದ ಸ್ಕ್ಯಾನ್ ಮಾಡ್ಬೋದು ಅಂಡರ್ ಅನಸ್ಥೀಶಿಯಾ ಕೇರ್ ಅಲ್ಲಿ. ಡಾಕ್ಟರ್, ಈಗ ನಾವು ಇದರ ಪ್ರಿಪರೇಷನ್ ಬಗ್ಗೆ ಹೇಳಿದ್ದೇವೆ. ಈಗ ಮುಖ್ಯವಾಗಿ ನಿಮ್ಮ ಈ 3 Tesla MRI ಬರುವುದಿದೆ, ಅದರ ಅಡ್ವಾಂಟೇಜಸ್ ನೀವು ಸೂಕ್ಷ್ಮವಾಗಿ ಹೇಳಿದ್ದೀರಿ. ಏನಾದರೂ ವಿಶೇಷವಾದಂತಹ ಅಡ್ವಾಂಟೇಜಸ್ಸು ಮತ್ತು ಇದರಿಂದ ಬೇಗ ಏನಂಥದ್ದು ಆಗುವಂಥದ್ದು ಏನಾದರೂ ಕೂಡ ಇದ್ದರೆ ಹೇಳಿ ಸರ್. ಹೌದು ಸರ್, ಒಂದು ಹೊಸ ಕಂಡೀಷನ್ ಅಂದರೆ ಫಂಕ್ಷನಲ್ MR ಅಂತ ಮಾಡ್ತೇವೆ. ನಮ್ಮ ಈಗ ಕೇಳಲಿಕ್ಕೆ ಮಾತಾಡಲಿಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಯಾವುದು ನಮ್ಮ ತಲೆಯಲ್ಲಿ ಇಲ್ಲೋ ನ್ಯೂರೋನ್ಸ್ ಎಕ್ಸೈಟ್ ಆಗಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ತಲೆಯಲ್ಲಿ ಟ್ಯೂಮರ್ ಕೂತ್ಕೊಂಡಿದೆ, ಈ ಟ್ಯೂಮರ್ ಯಾವ ಜಾಗದಲ್ಲಿದೆ, ನಮ್ಮ ಕಿವಿ ಕೇಳೋ ಜಾಗದಲ್ಲಿದೆಯಾ, ಮಾತಾಡೋ ಜಾಗದಲ್ಲಿದೆಯಾ, ಅದರಿಂದ ಅಪಸ್ಮರ ಬರುವಂಥ ಸ್ಥಾನವ ಹೇಳಲಿಕ್ಕಾಗ್ತದೆ. ನಾವೇನು ಮಾಡ್ತೇವೆ ಫಂಕ್ಷನಲ್ MR ಅಂತ ಹೇಳಿದರೆ, ಒಂದು ಕಿವಿ ಕೇಳಲಿಕ್ಕೆ, ನೋಡಲಿಕ್ಕೆ ಮತ್ತು ಮಾತಾಡಲಿಕ್ಕೆ, ಈ ಮೂರನ್ನು ನಾವು ಮಲಗಿದ ಮೇಲೆ ನಮಗೆ ಅದನ್ನ 3 ಎಕ್ಸೈಟೆಡ್ ಪಲ್ಸ್ ಕೊಡ್ತೇವೆ. ನೋಡಿ ನಮ್ಮಲ್ಲಿ ಏನೋ ಸಮಸ್ಯೆ ಇದೆ ಕಣ್ಣಿಗೆ, ಕಿವಿಗೆ, ಬಾಯಿಗೆ, ಯಾವುದು ಇಂಪಾರ್ಟೆಂಟ್ ಏರಿಯಾ ಲೈಟ್ ಅಪ್ ಆಗ್ತದೆ ಅದನ್ನು ನೋಡ್ತೇವೆ. ಅದರ ಪಕ್ಕದಲ್ಲಿ ಟ್ಯೂಮರ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಫಂಕ್ಷನಲ್ MRI. ಸೊ ಅದು ಈ 3 Tesla 3 Tesla ಮಾಡ್ಬೋದು ಮಾಡ್ಬೋದು ಅದರಿಂದ ಇದು ಅಡ್ವಾನ್ಸ್ಡ್ ಆಗಿ ಆಗಿರುವಂತೆ. ಇದರಲ್ಲಿ ಎ ಇಂತ ಅನ್ನುವ ಶಬ್ದವನ್ನು ಹೇಳಿದ್ರಿ ಅಂತ ಹೇಳಿದ್ರೆ ಇದರ ಅನಾಲಿಸಿಸ್ ಎಲ್ಲ AI ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ಪೇಷಂಟ್ ಏನಾದರೂ ಮೂವ್ಮೆಂಟ್ ಮಾಡ್ತಾರೆ, ಹೆದರಿಕೆ ಆಯಿತು, ಮೂವ್ಮೆಂಟ್ ಆಯಿತು, ಇಮೇಜ್ ಕರೆಕ್ಟ್ ಆಗಿ ಬರೋದಿಲ್ಲ, ಅದಾದರೆ ಇಮೇಜ್ ಸ್ಟೆಬಿಲೈಸೇಷನ್, ನಮ್ಮ ಹೇಗೆ ನಮ್ಮ ಫೋನಲ್ಲಿ ಇಮೇಜ್ ಸ್ಟೆಬಿಲೈಸೇಷನ್ ಇದ್ರೆ ಸ್ಟೆಬಿಲೈಸೇಷನ್ ಮಾಡಿ ಅದು ನಿಮ್ಗೆ ಇಮೇಜಸ್ ಹೆಲ್ಪ್ ಮಾಡ್ತದೆ, ತುಂಬ ಕ್ಲಾರಿಟಿ ಮಿಸ್ ಆಗದೆ. ಆದ್ದರಿಂದ ಇದು ತುಂಬ ಅಡ್ವಾಂಟೇಜ್ ಸರ್. ಇದು ತುಂಬ ಕಾಸ್ಟ್ಲಿಯಾ? ಇಲ್ಲ ಸರ್, ಈಗ ನಾವು ಎತ್ತಾವರದಲ್ಲಿ 1.5 ದರದಲ್ಲೇ, ರಿಯಾಯಿತಿ ದರದಲ್ಲೇ ಕೊಡ್ತಿದ್ದೇವೆ. ಈವನ್ ESI ಬಡವರಿಗೂ ಮತ್ತೆ ಅಲ್ಲಿ ವಾಕಿನ್ ಬಂದವರಿಗೂ ESIಯಲ್ಲಿ ಬೆನಿಫಿಟ್ಸ್ ತಗೊಳ್ಬೋದು. ಗೌರ್ಮೆಂಟ್ ಸ್ಕೀಮ್ಸ್ ಕೂಡ, ಗೌರ್ಮೆಂಟ್ ಸ್ಕೀಮ್ ಕೆಲವು ಸ್ಕೀಮ್ಸ್ಗಳು ಅನ್ವಯ ಆಗ್ತದೆ, ಕೆಲವು ಸ್ಕೀಮ್ಸ್ ಅನ್ವಯದಾಗ ESI ಅವರಿಗೆ ಯೂಸ್ ಮಾಡ್ಬೋದು ಸರ್. ಈಗ ಒಳ್ಳೆಯದು ಡಾಕ್ಟರ್ ಪರೀಕ್ಷಿತ್ ಅವರೇ, ಮುಖ್ಯವಾಗಿ ಈ MRI ಸ್ಕ್ಯಾನ್ನ ಬಗ್ಗೆ, ಜೊತೆಗೆ ಈಗಿನ ಈ ಹೊಸ 3 Tesla MRIಯ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ಈ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಶುಭರಾತ್ರಿ. ಇದುವರೆಗೆ ಹಲೋ KMC ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. MRI ಸ್ಕ್ಯಾನ್ನ ಅವಶ್ಯಕತೆಗಳು ಮತ್ತು